हाथ बढ़ा के तो देखो रक्तदान करके तो देखो उसकी जीवन किलो को रक्तदान से जला के तो देखो। रक्तदान महादान, आपका एक यूनिट ब्लड 3 जिंदगियां बचा सकता है। आइए हम रक्तदान करें और इस महान कार्य में अपनी भागीदारी सुनिश्चित करें। रक्तदान सेवाएं स्वास्थ्य सेवा महानिदेशालय, स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी। ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಜಿಲ್ಲೆ ಒಳಗ ಮಳೆಯಾಗುವ ಸಾಧ್ಯತೆಗಳು 45%, ಬೀದರ್ ಜಿಲ್ಲೆ ಒಳಗ 20%, ರಾಯಚೂರು ಜಿಲ್ಲೆ ಒಳಗ 70%, ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 65%, ಕೊಪ್ಪಳ ಜಿಲ್ಲೆ ಒಳಗ 80%, ಯಾದಗಿರಿ ಜಿಲ್ಲೆ ಒಳಗ 55%, ಬಳ್ಳಾರಿ ಜಿಲ್ಲೆ ಒಳಗ 85%, ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 30% ಮತ್ತು ಜೈರಾಬಾದ್ ತಾಲೂಕೊಳಗ 35% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಕೆಲವು ಕಡೆ ಸಾಧಾರಣ ಮಳೆ ಕೂಡ ಆಗಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ತಜ್ಞ ವಾಣಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲಿಸಿ ದ್ರಾಕ್ಷಿ ಬೆಳೆಯ ಚಾಟನೆಯ ನಂತರದ ರೋಗಗಳ ನಿರ್ವಹಣೆ ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಮುಖ್ಯ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಸಸ್ಯರೋಗ ತಜ್ಞರು ಹಾಗೂ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ರಮೇಶ್ ಅವರಿಂದ ಮಾಹಿತಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಡಾಕ್ಟರ್ ರಮೇಶ್ ಅಂತ, ಸಹಾಯಕ ಪ್ರಾಧ್ಯಾಪಕರು ಸಸ್ಯರೋಗಶಾಸ್ತ್ರ, ಮುಖ್ಯ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ, ತೋಟಗಾರಿಕೆ ವಿಶ್ವವಿದ್ಯಾಲಯ, ಬಾಗಲಕೋಟೆ. ಸೊ ಇವತ್ತು ನಾನೇನಪ್ಪ ಅಂದ್ರೆ ದ್ರಾಕ್ಷಿ ಬೆಳೆಯಲ್ಲಿ ಏಪ್ರಿಲ್ ಚಾಟ್ನಿ ನಂತರ ರೋಗಗಳ ನಿರ್ವಹಣೆ, ಇದರ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛೆ ಪಡ್ತೇನೆ. ಸೊ ಈ ದ್ರಾಕ್ಷಿ ಬೆಳೆಯಲ್ಲಿ ಏನಪ್ಪ ಅಂತಂದ್ರೆ ಎಲ್ಲರಿಗೂ ಗೊತ್ತಿದೆ ಏನಪ್ಪ ಅಂದ್ರೆ ದ್ರಾಕ್ಷಿ ಬರ್ತಕ್ಕಂತಹ ರೋಗಗಳು ಇವೆಲ್ಲ ಏನಪ್ಪ ಅಂದ್ರೆ ಹವಾಮಾನ ಆಧಾರಿತವಾಗಿರ್ತಕ್ಕಂತಹ ರೋಗಗಳು. ಸೊ ಈ ರೋಗಗಳನ್ನೇನಪ್ಪಾ ಅಂದ್ರೆ ರೈತ ಬಾಂಧವರು ಸೊ ಹವಾಮಾನದ ಮುನ್ಸೂಚನೆಯನ್ನ ಪಡ್ಕೊಂಡು ಏನಪ್ಪಾ ಅಂದ್ರೆ ದ್ರಾಕ್ಷಿಯನ್ನೇ ಬೆಳೆದಿದ್ದೇ ಆದಲ್ಲಿ ನಾವೇನಪ್ಪಾ ಅಂದ್ರೆ ರೋಗಗಳ ನಿರ್ವಹಣೆಯನ್ನ ಬಹಳ ಕಡಿಮೆ ಖರ್ಚಿನಲ್ಲಿ ಮತ್ತು ಬಹಳ ರಿಸ್ಕ್ ಇಲ್ಲಾರ್ದೆ ನಾವೇನಪ್ಪಾ ಅಂದ್ರೆ ನಿರ್ವಹಣೆಯನ್ನ ಮಾಡಬಹುದು. ಸೊ ಇಲ್ಲಿ ನಾನು ರೈತರಿಗೆ ಏನಪ್ಪಾ ಅಂದ್ರೆ ಈಗ ಹವಾಮಾನದ ಮುನ್ಸೂಚನೆ ಯಾವ ರೀತಿ ಸಿಗುತ್ತೆ ರೈತರಿಗೆ ಅದರ ವಿಷಯ ಬಗ್ಗೆ ನಾನು ಮೊದಲಿಗೆ ಹೇಳಲು ಇಷ್ಟಪಡ್ತೇನೆ. ಸೊ ಈಗ ಅನೇಕ ಆ್ಯಪ್ಗಳಿದಾವೆ. ಈ ಆ್ಯಪ್ಗಳ ಮುಖಾಂತರ ರೈತರು ಏನಪ್ಪ ಅಂದ್ರೆ ಅವಾಗಿಂದ ಅವಾಗ ಏನಪ್ಪ ಅಂದ್ರೆ ಈ ಒಂದು ಹವಾಮಾನದ ಬದಲಾವಣೆ ಆಗ್ತಕ್ಕಂಥದ್ದು ಕೂಡ ತಾವು ಪಡೆದುಕೊಳ್ಳಬಹುದು. ಅದನ್ನು ತಾವೆಲ್ಲರೂ ರೈತ ಬಾಂಧವರಲ್ಲಿ ಏನಪ್ಪ ಅಂದ್ರೆ ಮೊಬೈಲ್ಗಳಿದಾವೆ, ಸ್ಮಾರ್ಟ್ ಮೊಬೈಲ್ಗಳು, ಅದರಲ್ಲಿ ತಾವೇನಪ್ಪ ಅಂದ್ರೆ ಇನ್ಸ್ಟಾಲ್ ಮಾಡ್ಕೊಂಡಿದ್ದೆ ಅದರಲ್ಲಿ. ಸೊ ಅದರಿಂದ ಪಡೆದುಕೊಳ್ಬಹುದು. ಅಥವಾ ಏನಪ್ಪ ಅಂದ್ರೆ ಕರ್ನಾಟಕ ಸರ್ಕಾರದ ಒಂದು ಸಂಸ್ಥೆ ಇದೆ, KSNDMC ಅಂತೇಳಿ, ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಇದಕ್ಕೆ ಕನ್ನಡದಲ್ಲಿ ಏನಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಸಂಸ್ಥೆ ಅಂತ ಬೆಂಗಳೂರಲ್ಲಿದೆ. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ಹೋಗಿ ತಾವು ತಮ್ಮ ಮೊಬೈಲ್ ನಂಬರ್ ಅನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದೆ ಅದರಲ್ಲಿ ಏನಪ್ಪ ಅಂದ್ರೆ ನಿಖರವಾದ ಹವಾಮಾನದ ಬದಲಾವಣೆಯನ್ನ ತಮ್ಮ ಮೊಬೈಲ್ಗೆ ಏನಪ್ಪ ಅಂದ್ರೆ ದಿನನಿತ್ಯವಾಗಿ ಏನಪ್ಪ ಅಂದ್ರೆ ಒಂದ್ಸಾರಿ ಹವಾಮಾನದ ಮುಂದೆ ಆಗ್ತಕ್ಕಂತ ಬದಲಾವಣೆ ಬಗ್ಗೆ ಒಂದು ಮೆಸೇಜ್ ತಮಗೆ ಬರ್ತಾ ಇರ್ತದೆ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಈಗ ಕೆಲವೊಬ್ಬ ರೈತರು ಇದ್ದಾರೆ, ಪ್ರಗತಿಪರ ರೈತರು, ದ್ರಾಕ್ಷಿ ಬೆಳೆಗಾರ, ಬಿಜಾಪುರ ಜಿಲ್ಲೆಯ ರೈತರು. ಸೊ ಇವ್ರು ಏನ್ ಮಾಡಿದಾರೆ ಅಂದ್ರೆ ಕೆಲವೊಂದು ಈ ವಾಚ್ ಡಾಗ್ ಅಂತ ಹೇಳಿದೆ ಅಂದ್ರೆ ವೆದರ್ ಫೋರ್ ಕ್ಯಾಸ್ಟಿಂಗ್, ಈಗ ಯಾವ ರೀತಿ ಈಗ ಸಿಚುವೇಶನ್ ಇದೆ, ಮುಂದೆ 7 ದಿನ ವಾತಾವರಣದ ಸಿಚುವೇಶನ್ ಯಾವ್ದಿರುತ್ತೆ, ಅದರ ಬಗ್ಗೆ ಏನಪ್ಪ ಅಂದ್ರೆ ಮಾಹಿತಿ ತಿಳ್ಕೊಳ್ಳಲ್ಲ. ತಾವು ವಾಚ್ ಡಾಗ್ ಅದ್ರೇನಪ್ಪ ಅಂದ್ರೆ ತಮ್ಮ ತೋಟಗಳಲ್ಲಿ ಅಥವಾ ದ್ರಾಕ್ಷಿ ಪಡೆಗಳಲ್ಲಿ ಏನಪ್ಪಾ ಅಂದ್ರೆ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲಿ ಇದ್ರ ಮೂಲಕ ಏನಪ್ಪಾ ಅಂದ್ರೆ ತಮ್ಮ ಮೊಬೈಲ್ಗೆ ಏನಪ್ಪಾ ಅಂದ್ರೆ ಈಗಿನ ಪರಿಸ್ಥಿತಿ ದ್ರಾಕ್ಷಿ ಯಾವ ರೀತಿ ಇದೆ, ಮುಂದೆ 7 ದಿನ ದ್ರಾಕ್ಷಿ ಬೆಳೆಯಲ್ಲಿ ಏನ್ ಚೇಂಜ್ ಆಗಬಹುದು, ಅದರ ಬಗ್ಗೆ ನಿಖರವಾಗಿ, ಆಮೇಲೆ ಚೇಂಜ್ ಆಗ್ತಕ್ಕಂಥ ರೋಗ ಮತ್ತು ಕೀಟ ಬರ್ತಕ್ಕಂಥದಕ್ಕೆ ಯಾವ ಒಂದು ಕೀಟನಾಶಕಗಳನ್ನ, ಪೀಡೆನಾಶಕಗಳನ್ನ, ಶಿಲೀಂಧ್ರನಾಶಕಗಳನ್ನ ಸಿಂಪಡಿಸಬೇಕು, ಅದರ ಮಾಹಿತಿಯನ್ನು ಕೂಡ ಅದು ನೀಡುತ್ತದೆ. ಸೊ ಅದನ್ನು ಕೂಡ ರೈತ ಬಾಂಧವರು ಸಾಧ್ಯ ಆದ್ರೆ ಕೆಲ ಒಳ್ಳೆ ಪ್ರಗತಿ ಬರೋ ಜಾಸ್ತಿ ದ್ರಾಕ್ಷಿ ಬೆಳೀತಕ್ಕಂಥ ರೈತರು ಅದನ್ನ ತಾವುಗಳು ಮಾಡಿಕೊಂಡ್ರು ಕೂಡ ಒಳ್ಳೇದಾಗುತ್ತೆ. ಮತ್ತೆ ಇನ್ನೊಂದಾಗೇನಪ್ಪ ಅಂದ್ರೆ ಇತ್ತೀಚೆಗೆ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ರೈತರಿಗೆ ಏನಪ್ಪ ಅಂದ್ರೆ ವಾಯ್ಸ್ ಮೆಸೇಜ್ಗಳು ಬರ್ತಾ ಇದ್ದವು. ಸೊ ಅಲ್ಲಿ ಕೂಡ ತಾವು ಪಡ್ಕೊಳ್ಬಹುದು. ನಾ ಇಷ್ಟೊಂದು ನಾನು ಈ ಒಂದು ವಾತಾವರಣದ ಬಗ್ಗೆ ರೈತರಿಗೆ ಹೇಳಕ್ ಇಷ್ಟ ಎದಕ್ ಪಡ್ತಾ ಇದ್ದೀನಿ ಅಂದ್ರೆ ಎಲ್ಲಾರು ದ್ರಾಕ್ಷಿ ಬರ್ತಕ್ಕಂತ ರೋಗಗಳು ವಾತಾವರಣದ ಅವಲಂಬನೆ ಆಗಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಎದಕ್ ಹೇಳ್ತಾ ಇದೀನಿ ಅಂದ್ರೆ ಈಗ ವಾತಾವರಣ ಇವತ್ತು ನನಗೆ ಇವತ್ತು ಸಿಂಪಡಣೆ ನಾನು ಈಗ ಮಾಡಿದೀನಿ, ನೆಕ್ಸ್ಟ್ 6 ಗಂಟೆಯಲ್ಲೇ ಮಳೆ ಬಂತಂದ್ರೂ ಕೂಡ ಏನಪ್ಪ ಅಂದ್ರೆ ನೆಕ್ಸ್ಟ್ 3 ದಿನದವರೆಗೂ ಕೂಡ ಏನಪ್ಪ ಅಂದ್ರೆ ರೋಗದಿಂದ ನಮ್ಮ ತೋಟವನ್ನ ನಾವು ಬರಲಾರ್ದಾಗೆ ನಾವು ಇದು ಮಾಡ್ಕೋಬಹುದು, ಒಂದು ಸಿಂಪಡಣೆ ಮಾಡ್ಕೊಂಡ್ರೆ ನಾವು ಮುನ್ನೆಚ್ಚರಿಕವಾಗಿ. ಸೊ ಆ ಒಂದು ಹಿತದೃಷ್ಟಿಯಿಂದ ನಾವೇನಪ್ಪ ಅಂದ್ರೆ ಈ ಒಂದು ವಾತಾವರಣದ ಮೇಲೆ ಬಹಳ ನಾವು ಕಣ್ಣಿಡ್ತಕ್ಕಂಥದ್ದು ಪ್ರಮುಖವಾಗಿರ್ತದೆ. ಸೊ ಅದೇ ರೀತಿಯಾಗಿ ಏಪ್ರಿಲ್ ಚಾರ್ಣಿ ನಂತರ ದ್ರಾಕ್ಷಿ ಬೆಳೆಗೆ ಬರ್ತಕ್ಕಂತಹ ರೋಗಗಳು, ಈಗ ನಿಮ್ಗೆ ರೈತ ಬಾಂಧವರಿಗೆ ದ್ರಾಕ್ಷಿ ಅಂತಂದ್ರೆ ಗೊತ್ತಾಗುತ್ತೆ ಏನಪ್ಪ ಅಂದ್ರೆ ವರ್ಷಕ್ಕೆ ನಾವು 2 ಚಾಟ್ನಿಯನ್ನ ಮಾಡ್ತೀವಿ, ಒಂದು ಏಪ್ರಿಲ್ ಚಾಟ್ನಿ, ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದ್ರೆ ಅಕ್ಟೋಬರ್ ಚಾಟ್ನಿ ಅಂತೇಳಿ. ಸೊ ಏಪ್ರಿಲ್ ಚಾಟ್ನಿಯ ಮುಖ್ಯ ಉದ್ದೇಶ ಗೊತ್ತಿದೆ ರೈತ ಬಾಂಧವರಿಗೆ. ಸೊ ಕಡ್ಡಿ ಬೆಳೆಸ್ತಕ್ಕಂಥದ್ದು, ಇದಕ್ಕೆ ಕಡ್ಡಿ ಚಾಟ್ನಿ ಅಂತ ಕೂಡ ನಾವು ಕರಿತೀವಿ. ಸೊ ಇಲ್ಲಿ ನಾವು ಬಹಳ ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಅಕ್ಟೋಬರ್ ಚಾಟ್ನಿ ನಂತರ, ಹಣ್ಣು ಚಾಟ್ನಿ ನಂತರ ಜಾಸ್ತಿ ನಾವು ದ್ರಾಕ್ಷಿ ಬೆಳೆಗೆ ಸಿಂಪಡಣೆ ಮಾಡಿಕೊಂಡು ಬೆಳೆಯನ್ನ ಉಳಿಸಿಕೊಂಡು ಏನಪ್ಪ ಅಂದ್ರೆ ಇದು ಮಾಡ್ತಿದ್ವಿ. ಆದ್ರೆ ಇತ್ತೀಚಿನ ದಿನದಲ್ಲಿ ವಾತಾವರಣ ಬದಲಾವಣೆ ಆಗ್ತಿರೋದ್ರಿಂದಾಗಿ ಸೊ ಏಪ್ರಿಲ್ ಚಾಟ್ನಿಯಲ್ಲಿ ನಾವೇನಪ್ಪ ಅಂದ್ರೆ ಕಡ್ಡಿಗಳನ್ನ ಸರಿಯಾಗಿ ಮ್ಯಾಚುರಿಟಿ, ಕೇನ್ ಮ್ಯಾಚುರಿಟಿ ಅಂದ್ರೆ ದಪ್ಪ ಮಾಡ್ಕೊಂಡ ಜಾಗದಲ್ಲಿ ಮುಂದೆ ಅಕ್ಟೋಬರ್ ಅಲ್ಲಿ ಏನಪ್ಪ ಅಂದ್ರೆ ನಮಗೆ ಒಳ್ಳೆಯ ಇಳುವರಿ ಪಡೆದುಕೊಳ್ಳೋದಕ್ಕೆ ಬಹಳ ಸಹಾಯವಾಗ್ತದೆ. ಸೊ ಈ ದೃಷ್ಟಿಯಿಂದ ಸೊ ಏಪ್ರಿಲ್ ಚಾಟ್ನಿಯಲ್ಲಿ ಕೂಡ ನಾವು ರೋಗವನ್ನು ಸಮಗ್ರವಾಗಿ ನಿರ್ವಹಣೆ ಮಾಡೋದು ಬಹಳ ಪ್ರಮುಖವಾಗಿರ್ತದೆ. ಈಗ ಪ್ರಸ್ತುತವಾಗಿ ನಾನು ಹೇಳಬೇಕಪ್ಪ ಅಂದ್ರೆ ಈಗ ಚಾಟ್ನಿ ಮಾಡಿ ಏನಪ್ಪ ಅಂದ್ರೆ 70-90 ದಿನಗಳು ಆಗಿದ್ದಾವೆ. ಕೆಲವು ರೈತರದ 70 ದಿನ, 80-90 ಈ ರೀತಿ ಏನಪ್ಪ ಅಂದ್ರೆ ವೇರಿಯೇಷನ್ಸ್ ಇದಾವೆ. ಈಗ ನಮ್ಗೆ ಮುಂಗಾರು ಬಂದಿರೋದ್ರಿಂದಾಗಿ ಆವಾಗ ಮಳೆ ಆಗ್ತಿರೋದ್ರಿಂದಾಗಿ ಏನಪ್ಪ ಅಂದ್ರೆ ದ್ರಾಕ್ಷಿ ಬೆಳೆಯಲ್ಲಿ ನಾನು ನೋಡಿದಾಗ ಸರ್ವೇ ಸಾಮಾನ್ಯವಾಗಿ 3 ರೋಗಗಳು ರೈತರು ಬಂದಿದೆ ಅಂತಂದು ಹೇಳ್ತಾ ಇದ್ದಾರೆ. ಅದರಲ್ಲಿ ಏನಪ್ಪಾ ಅಂದ್ರೆ ಒಂದನೇದಾಗಿ ಚುಬ್ಬು ರೋಗ, ದುಂಡಾಣು, ಎಲೆ ಚುಕ್ಕಿ ರೋಗ ಮತ್ತು ಬುಜುತುಪ್ಪಟ್ಟ ರೋಗ, ಡೌನಿ ರೋಗ ಸ್ವಲ್ಪ ಇದೆ ಅಂತೇಳಿ ರೈತರು ಹೇಳ್ತಾ ಇದ್ದಾರೆ. ಸೊ ಈಗ ಈ ರೋಗಗಳ ಬಗ್ಗೆ ಸವಿಸ್ತಾರವಾಗಿ ನಾ ಒಂದೊಂದನ್ನ ತಮಗೆ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಚಿಬ್ಬು ರೋಗ. ಈ ಚಿಬ್ಬು ರೋಗಕ್ಕೇನಪ್ಪ ಅಂದ್ರೆ ಆಡು ಭಾಷೆಯಲ್ಲಿ ಕರ್ಪ ಅಂತ ಹೇಳಿ ಕರಿತೀವಿ, ಅದೇ ರೀತಿಯಾಗಿ ಇಂಗ್ಲಿಷ್ ಅಲ್ಲಿ ಇದನ್ನೇನಪ್ಪ ಅಂದ್ರೆ ಅಂತ್ರಾಕ್ನೋಸ್ ಅಂತ ಹೇಳಿ ಕರಿತೀವಿ. ಸೊ ಈ ರೋಗದ ಲಕ್ಷಣಗಳು ನಾವೇನಪ್ಪ ಅಂದ್ರೆ ಪ್ರಮುಖವಾಗಿ ಎಲೆಯ ಮೇಲೆ, ಅದೇ ರೀತಿಯಾಗಿ ಕಾಂಡದ ಮೇಲೆ, ಕಾಂಡ ಅಂತಂದ್ರೆ ಅಥವಾ ಕಡ್ಡಿಗಳ ಮೇಲೆ, ಕಡ್ಡಿ ಅಂತಂದ್ರೆ ಹಸರಾಗಿರ್ತಕ್ಕಂತಹ ಕಡ್ಡಿಗಳ ಮೇಲೆ ನಾವು ಈ ರೋಗದ ಲಕ್ಷಣವನ್ನ ನಾವು ನೋಡ್ತೀವಿ. ಸೊ ಎಲೆಯ ಮೇಲೆ ಯಾವ ರೀತಿ ಇರ್ತದಪ್ಪ ಅಂತಂದ್ರೆ ಸೊ ಕಪ್ಪು ಚುಕ್ಕೆಗಳನ್ನ ನಾವು ಎಲೆಯ ಮೇಲೆ ಸಣ್ಣ ಸಣ್ಣ ಚುಕ್ಕೆಗಳನ್ನ ನಾವು ನೋಡ್ತೀವಿ. ನಂತರದಲ್ಲಿ ಸ್ವಲ್ಪ ಚುಕ್ಕೆ ಗಾತ್ರ ಜಾಸ್ತಿ ಆಗ್ತದೆ, ಆನಂತರ ಆ ಚುಕ್ಕೆ ಒಡಿತಕ್ಕಂಥದ್ದು ಆ ರೀತಿ ನಾವು ಕಾಣ್ತೀವಿ. ಅದೇ ರೀತಿಯಾಗಿನಪ್ಪ ಅಂದ್ರೆ ರೋಗದ ಬಾಧೆ ಹೆಚ್ಚಾಯ್ತಪ್ಪ ಅಂದ್ರೆ ಆವಾಗ ಎಲೆ ಸಂಪೂರ್ಣವಾಗಿ ಉದುರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಈ ರೋಗದ ಲಕ್ಷಣ ನಮಗೆ ಕಡ್ಡಿಗಳ ಮೇಲೆ ಬರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಕಪ್ಪು ಚುಕ್ಕೆಗಳು ಕಾಣ್ತೀವಿ, ಆಮೇಲೆ ಚುಕ್ಕೆಗಳು ಸ್ವಲ್ಪ ತಗ್ಗು ಬಿದ್ದಂಗಾಗಿರುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಕಡ್ಡಿಗಳ ಬಲಿಯುವಿಕೆ ಅಂದ್ರೆ ಮ್ಯಾಚುರಿಟಿ ಏನಪ್ಪಾ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಇಮ್ಯಾಚುರ್ ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ. ಈಗ ನಮಗೆ ಮ್ಯಾಚುರಿಟಿ ಸರಿಯಾಗಿ ಕಡ್ಡಿ ಆಗದಿದ್ದಂದ್ರೆ ಮುಂದೆ ಅಕ್ಟೋಬರ್ ಅಲ್ಲಿ ಅಲ್ಲ ಆ ಕಡ್ಡಿಯಿಂದ ನಮಗೆ ಗೊನೆಗಳು ಬರ್ತಕ್ಕಂಥದ್ದು ಬಹಳ ಕಡಿಮೆ ಆಗುತ್ತೆ. ನಾನು ಈ ರೋಗದ ಬಗ್ಗೆ ಹೇಳ್ಬೇಕಂದ್ರೆ ಈ ರೋಗ ಶಿಲೀಂಧ್ರದಿಂದ ಬರ್ತಕ್ಕಂತ ರೋಗ ಅಂದ್ರೆ ಇದು ಎಲಿಸಿನೋ ಅಂಪಿಲಿ ಅಂತಕ್ಕಂತ ಒಂದು ಶಿಲೀಂಧ್ರದಿಂದ ಈ ರೋಗ ಬರ್ತದೆ. ಆಮೇಲೆ ಈ ರೋಗ ಯಾವ ಕಾಲದಲ್ಲಿ ಬರ್ತದೆ ಅಂದ್ರೆ ಈಗ ಪ್ರಸ್ತುತ ಇರ್ತಕ್ಕಂತಹ ವಾತಾವರಣ ಈ ರೋಗಕ್ಕೆ ಬಹಳ ಅನುಕೂಲಕರವಾಗಿರುತ್ತೆ. ಅಂದ್ರೆ ಏನಪ್ಪ ಅಂದ್ರೆ ಮೋಡಕ ವಾತಾವರಣ, ತುಂತುರು ಮಳೆ, ಉಷ್ಣಾಂಶ ಏನಪ್ಪಾ ಅಂದ್ರೆ 25-30 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಈ ರೋಗಕ್ಕೆ ಬಹಳ ಅನುಕೂಲಕರವಾಗಿರುತ್ತೆ. ಮತ್ತೆ ಇದನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡಬಹುದು ಅಂತಂದ್ರೆ ಸೊ ನಾ ಮೊದಲೇದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರೆ ಈಗ ರೈತರು ಗಿಡದಲ್ಲೇ ಎಲೆಗಳ ಸಾಂದ್ರತೆ ಏನಪ್ಪ ಅಂದ್ರೆ ಕಡಿಮೆ ಇರಬೇಕು ಅಂತ ನಾನು ಹೇಳ್ತೀನಿ. ಈಗ ನಾ ಫಾರ್ ಎಕ್ಸಾಂಪಲ್ ಸೊ ನಾವ್ ಹೇಳ್ತೀವಿ ಏನಪ್ಪಾ ಅಂದ್ರೆ ಈಗ 10x5 ಫೀಟ್ ಸ್ಪೇಸಿಂಗ್ ಕೊಟ್ಟಿದ್ರೆ ಸರಿಸುಮಾರು ಒಂದು 50 ಕಡ್ಡಿಗಳನ್ನು ಬಿಡ್ಕೋಬೇಕಂತ ನಾವ್ ಹೇಳ್ತೀವಿ. ಆದ್ರೆ ರೈತರು ಸ್ವಲ್ಪ ಜಾಸ್ತಿನೇ ಬಿಡ್ತಾರೆ, 70-80 ಕಡ್ಡಿಗಳು ಬಿಡ್ತವೆ. ಈ ಇದರಿಂದ ಏನಾಗುತ್ತೆ ಎಲೆಗಳ ಗಿಡದಲ್ಲಿ ಜಾಸ್ತಿ ಆಗುತ್ತೆ. ಎಲೆಗಳ ಜಾಸ್ತಿ ಆದ್ರೆ ಅಲ್ಲೇನಾಗುತ್ತೆ ತೇವಾಂಶ ಜಾಸ್ತಿ ಆಗುತ್ತೆ ಗಿಡದಲ್ಲಿ. ಒಂದ್ ವೇಳೆ ತೇವಾಂಶ ಜಾಸ್ತಿ ಆದ್ರೆ ಇದು ಏನ್ ಮಾಡುತ್ತಪ್ಪ ಅಂದ್ರೆ ಈ ಶಿಲೀಂಧ್ರಗಳಿಂದ ಬರ್ತಕ್ಕಂತ ರೋಗಗಳನ್ನು ಬರೋದಕ್ಕೆ ಬಹಳ ಅನುಕೂಲಕರವಾಗಿರುತ್ತೆ. ಅಂದ್ರೆ ನಮ್ಗೆ ಗಿಡದಲ್ಲಿ ಸರಾಗವಾಗಿ ಗಾಳಿ ಮತ್ತು ಬೆಳಕು ಆಡುವ ಹಾಗೆ ಏನಪ್ಪ ಅಂದ್ರೆ ಗಿಡವನ್ನ ಬೆಳೆಸಬೇಕು. ಸೊ ಈ ನಿಟ್ಟಿನಲ್ಲಿ ರೈತ ಬಾಂಧವರು ಏನಪ್ಪಾ ಅಂದ್ರೆ ಕೆನಪಿ ಮ್ಯಾನೇಜ್ಮೆಂಟ್, ಇದರಲ್ಲಿ ಏನಪ್ಪಾ ಅಂದ್ರೆ ಗಿಡದ ಎಲೆಗಳ ನಿರ್ವಹಣೆ ಏನಪ್ಪಾ ಅಂದ್ರೆ ಮಾಡತಕ್ಕಂಥದ್ದು ಬಹಳ ಪ್ರಮುಖವಾಗಿರುತ್ತದೆ. ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಬಹಳ ರೋಗ ಬಂದಿತ್ತಪ್ಪ ಅಂದ್ರೆ ಅಂತ ಸಂದರ್ಭದಲ್ಲಿ ಬಾಧಿತ ರೋಗ ಮತ್ತು ಕಡ್ಡಿಗಳನ್ನ ತೆಗೆದು ನಾಶಪಡಿಸುವಂತದ್ದು ಕೂಡ ನಾವು ಮಾಡಬಹುದು. ಆಮೇಲೆ ಈಗ ಈ ಮಳೆಗಾಲದಲ್ಲಿ ಈಗ ಎಲ್ಲಾ ರೈತರಿಗೆ ಗೊತ್ತಿರುತ್ತದೆ ಏನಪ್ಪಾ ಅಂದ್ರೆ ಶಿಲೀಂಧ್ರ ನಾಶಗಳ ಸಿಂಪಡಣೆಯನ್ನೇ ನಮ್ಗೆ ಅಲ್ಟಿಮೇಟ್ ಮಾಡ್ತಕ್ಕಂಥದ್ದು. ಈ ಶಿಲೀಂಧ್ರ ನಾಶಗಳನ್ನ ಸಿಂಪಡಣೆಯಲ್ಲಿ ಈ ಮಳೆಗಾಲದಲ್ಲಿ ನಾವು ಜಾಸ್ತಿ ಏನಪ್ಪಾ ಅಂದ್ರೆ ಸ್ಪರ್ಶ ಶಿಲೀಂಧ್ರ ನಾಶಗಳನ್ನ ಸಿಂಪಡಣೆ ಮಾಡ್ತಕ್ಕಂಥದ್ದು ಉತ್ತಮ. ಅದರಲ್ಲಿ ಯಾವ್ದಾವ್ದು ಅಂತಂದ್ರೆ ಈಗ ಒಂದು ಕಾಪರ್ ಫಂಗಿಸೈಡ್ಸ್ ಅಂತ ಹೇಳ ಕಾಪರ್ ಶಿಲೀಂಧ್ರ ನಾಶಗಳನ್ನು ಸಿಂಪಡಣೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಅಂತ ಹೇಳಿ ನಾನು ಬಯಸ್ತೀನಿ. ಅದರಲ್ಲಿ ಏನಪ್ಪಾ ಅಂದ್ರೆ ಈ ಕಾಪರ್ ಆಕ್ಸಿ ಕ್ಲೋರೈಡ್ ಇದನ್ನ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಅಥವಾ ಕೋಸೈಡ್ ಇದನ್ನೇನಪ್ಪಾ ಅಂದ್ರೆ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಅಥವಾ ಮ್ಯಾಂಕೋಸೆಪ್ ಇದನ್ನ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಅಥವಾ ಪ್ರೊಪಿನೆಪ್ ಇದನ್ನ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಅಥವಾ ಕ್ಲೋರೋಥಲನಿಲ್ ಇದನ್ನ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು. ಅಥವಾ ಏನಪ್ಪಾ ಅಂದ್ರೆ ಈಗ ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ಏನಪ್ಪಾ ಅಂದ್ರೆ ಕಾಂಬಿ ಫಂಗಿಸೈಡ್ಸ್ ಅಂದ್ರೆ ಮಿಶ್ರ ಶಿಲೀಂಧ್ರ ನಾಶಗಳು ಜಾಸ್ತಿ ಇದಾವೆ. ಅದರಲ್ಲಿ ಕೂಡ ಏನಪ್ಪಾ ಅಂದ್ರೆ ನಾನು ಉದಾಹರಣೆಗೆ ಒಂದನ್ನ ತಗೊಳಕ್ ಇಷ್ಟಪಡ್ತೀನಿ. ಇಲ್ಲಿ ಏನಪ್ಪಾ ಅಂದ್ರೆ ಅಜಾಕ್ಸಿಸ್ಟ್ರೋಬಿನ್ ಮ್ಯಾಂಕೋಸೆಪ್ ಇದನ್ನೇನಪ್ಪಾ ಅಂದ್ರೆ 1.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಏನಪ್ಪಾ ಅಂದ್ರೆ ನಾವು ರೋಗದ ತೀವ್ರತೆ ಅನುಸಾರವಾಗಿ ಈಗ ರೋಗ ಜಾಸ್ತಿ ಇತ್ತಪ್ಪ ಅಂದ್ರೆ ಒಂದು 5 ರಿಂದ 7 ದಿನದ ಅಂತರದಲ್ಲಿ ಏನಪ್ಪಾ ಅಂದ್ರೆ ರೈತರು ಸಿಂಪಡಣೆಯನ್ನ ಮಾಡತಕ್ಕಂಥದ್ದು. ಈಗೇನಪ್ಪಾ ಅಂದ್ರೆ ಮಳೆ ಇದ್ದ ಸಂದರ್ಭದಲ್ಲಿ ರೈತ ಬಾಂಧವರು ನಾವೇನ್ ಸಿಂಪಡಣೆ ಮಾಡಿರ್ತೀವಿ ಅದು ಏನಂದ್ರೆ ಅವಾಗಿಂದ ಅವಾಗ ಹರಿದು ಕೆಳಗಡೆ ಬಿದ್ದ್ಬಿಡುತ್ತೆ. ಅದಕ್ಕೋಸ್ಕರ ಈ ಒಂದು ಸಿಂಪಡಣಾ ದ್ರಾವಣದಲ್ಲಿ ಏನಪ್ಪಾ ಅಂದ್ರೆ ಅಂಟವನ್ನ ಮಿಶ್ರಣ ಮಾಡಿ ಏನಪ್ಪಾ ಅಂದ್ರೆ ಸಿಂಪಡಣೆಯನ್ನ ತಾವು ಮಾಡಬೇಕಾಗ್ತದೆ. ಆಮೇಲೆ ಇನ್ನೊಂದು ನಾನು ರೋಗ ಹೇಳಿದೆ ಏನಪ್ಪಾ ಅಂದ್ರೆ ಮಳೆಗಾಲದಲ್ಲಿ ಜಾಸ್ತಿ ಕಾಣತಕ್ಕಂತ ರೋಗ ಅಂದ್ರೆ ಇನ್ನೊಂದು ದುಂಡಾಣು ಎಲೆ ಚುಕ್ಕೆ ರೋಗ ಅಂತೇಳಿ ನಾವು ಕರಿತೀವಿ. ಸೊ ಈ ದುಂಡಾಣು ಎಲೆ ಚುಕ್ಕೆ ರೋಗ ಕೂಡ ಈ ಚಿಬ್ಬು ರೋಗದ ಲಕ್ಷಣ ಮತ್ತು ದುಂಡಾಣು ಎಲೆ ಚುಕ್ಕೆ ರೋಗದ ಲಕ್ಷಣ ಸರ್ವೇ ಸಮಾನವಾಗಿ ಅದೇ ರೀತಿಯಾಗಿ ಕಂಡು ಬರೋದ್ರಿಂದಾಗಿ ಸೊ ರೈತ ಬಾಂಧವರಲ್ಲಿ ಕೆಲವೊಂದು ಟೈಮ್ ಬಹಳ ಕನ್ಫ್ಯೂಷನ್ ಆಗಿಬಿಟ್ಟು ಚಿಬ್ಬು ರೋಗನೇ ಅನ್ಕೊಂಡ್ಬಿಟ್ಟು ಅದಕ್ಕೆ ನಿರ್ವಹಣೆ ಮಾಡ್ತಾ ಹೋಗ್ತಾರೆ. ಆದ್ರೆ ಇಲ್ಲಿ ದುಂಡಾಣು ಎಲೆ ಚುಕ್ಕೆ ರೋಗ ಆಗಿದ್ರೆ ಅದು ನಿರ್ವಹಣೆ ಆಗೋದಿಲ್ಲ. ಅದರಿಂದ ರೈತರು ಏನಪ್ಪಾ ಅಂದ್ರೆ ಇಲ್ಲಿ ಸಿಂಪಡಣೆ ಮಾಡಿದ್ರು ಕಂಟ್ರೋಲ್ಗೆ ಬರೋದಿಲ್ಲ, ಇದು ರೋಗ ಜಾಸ್ತಿ ಆಗ್ತಕ್ಕಂಥದ್ದು. ಆದ ಕಾರಣ ಈ ಒಂದು ರೋಗ ಯಾವ ರೀತಿ ರೋಗದ ಲಕ್ಷಣ ಇರ್ತದೆ ಇದು ಬಹಳ ಪ್ರಮುಖವಾಗಿರ್ತದೆ. ನಾನು ರೈತ ಬಾಂಧವರಲ್ಲಿ ಅದೇ ಹೇಳಕ್ ಇಷ್ಟಪಡ್ತೀನಿ. ಸೊ ಈ ರೋಗ ಲಕ್ಷಣ ಏನಪ್ಪಾ ಅಂದ್ರೆ ಈ ಒಂದು ಬಲಿತಿರ್ತಕ್ಕಂತ ಅಂದ್ರೆ ಮ್ಯಾಚೂರ್ಡ್ ಎಲೆಗಳ ಮೇಲೆ, ಅದೇ ರೀತಿಯಾಗಿ ಕಡ್ಡಿಗಳ ಮೇಲೆ ನಾವು ಲಕ್ಷಣವನ್ನ ನೋಡ್ತೀವಿ. ಮೊದಲೇದಾಗಿ ಬಹಳ ಸೂಕ್ಷ್ಮವಾಗಿ ನಾವೇನಪ್ಪಾ ಅಂದ್ರೆ ನೋಡಿದ್ರೆ ಈ ಎಲೆಗಳ ಕೆಳಭಾಗದಲ್ಲಿ ನೀರಿನಿಂದ ತೊಯ್ದಿರ್ತಕ್ಕಂತಹ ಚುಕ್ಕೆಗಳನ್ನ ನಾವು ನೋಡ್ತೀವಿ. ನಂತರದಲ್ಲಿ ಏನಾಗ್ತದಪ್ಪ ಅಂದ್ರೆ ಎಲೆಯ ಮೇಲ್ಭಾಗದಲ್ಲೇ ಏನಾಗುತ್ತೆ ಕಪ್ಪಗಾಗ್ತದೆ, ಎಲೆ ಮೇಲೆ ಮತ್ತು ಕೆಳಭಾಗದಲ್ಲಿ ಕಪ್ಪನ ದೊಡ್ಡ ದೊಡ್ಡ ಚುಕ್ಕೆಗಳು ಕಾಣ್ತವೆ. ಚಿಬ್ಬು ರೋಗದಲ್ಲಿ ಕಪ್ಪು ಚುಕ್ಕೆಗಳೇ ಕಂಡು ಬರ್ತವೆ. ಆದ್ರೆ ಏನಾಗುತ್ತಂದ್ರೆ ಈ ರೋಗದ ಲಕ್ಷಣದ ಚುಕ್ಕೆಗಳೇನಂದ್ರೆ ಎಲೆಯ ನರಗಳು ಅಂತ ಹೇಳ್ತೀವಿ, ಆ ನರಗಳ ಹತ್ತಿರದಿಂದ ಏನಪ್ಪಾ ಅಂದ್ರೆ ಚುಕ್ಕೆಗಳು ಜಾಸ್ತಿ ಇರ್ತವೆ. ಸೊ ಅದನ್ನ ಬಹಳ ನೋಡ್ಬೇಕು. ಈ ಚಿಬ್ಬು ರೋಗ ಏನಾಗುತ್ತೆ ಚುಕ್ಕೆಗಳು ಅಲ್ಲಲ್ಲಿ ಅಲ್ಲಲ್ಲಿ ಇರ್ತದೆ ಎಲೆಗಳಲ್ಲಿ ಎಲ್ಲಾ ಕಡೆ ಹಬ್ಬಿಡ್ತದೆ. ಆದ್ರೆ ಇಲ್ಲಿ ಎಲೆಯ ನರ ಹತ್ತಿರದಿಂದಲೇ ಏನಪ್ಪಾ ಅಂದ್ರೆ ಚುಕ್ಕೆಗಳು ಅತಿ ಹೆಚ್ಚಿರ್ತವೆ. ಅದೇ ಏನಪ್ಪಾ ಅಂದ್ರೆ ಈ ಚಿಬ್ಬು ರೋಗಕ್ಕೂ ಮತ್ತು ದುಂಡಾಣು ರೋಗದ ಲಕ್ಷಣಗಳನ್ನು ನಾವು ಡಿಫರೆನ್ಸ್ ಮಾಡಬಹುದು. ಈ ಇದು ರೋಗ ಸ್ವಲ್ಪ ಜಾಸ್ತಿ ಆಗ್ತಾ ಏನಾಗುತ್ತೆ ಸಂಪೂರ್ಣವಾಗಿ ಎಲೆ ಏನಾಗುತ್ತೆ ಕಪ್ಪು ಬಣ್ಣಕ್ಕೆ ತಿರುಗ್ತಕ್ಕಂಥದ್ದು, ಆ ನಂತರ ಒಣಗ್ತಕ್ಕಂಥದ್ದು, ಆಮೇಲೆ ಎಲೆ ಉದುರ್ತಕ್ಕಂಥದ್ದು. ಸೊ ರೈತ ಬಾಂಧವರಿಗೆ ಎಲ್ಲ ಗೊತ್ತಿದೆ, ಈ ಒಂದು ಏಪ್ರಿಲ್ ಚಾಟ್ನಿಯಲ್ಲಿ ನಮಗೆ ಎಲೆ ಬಹಳ ಪ್ರಮುಖವಾಗಿರ್ತದೆ. ಎಲೆ ಇತ್ತಪ್ಪ ಅಂದ್ರೆ ಅದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಕಡ್ಡಿ ಏನಾಗುತ್ತೆ ದಪ್ಪ ಆಗೋದಕ್ಕೆ ಬಹಳ ಸಹಾಯವಾಗುತ್ತೆ. ನಾವು ರೋಗ ಬಂದು ಈ ರೀತಿ ಎಲೆಗಳನ್ನ ಹಾಳು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಮ್ಮ ಕಡ್ಡಿಗಳು ಸರಿಯಾಗಿ ಬಲಿಯೋದಿಲ್ಲ. ನೆಕ್ಸ್ಟ್ ನಮ್ಗೇನಪ್ಪ ಅಂದ್ರೆ ಅಕ್ಟೋಬರ್ ಚಾಟ್ನಿಯಲ್ಲಿ ನಮಗೆ ಸರಿಯಾಗಿ ಇಳುವರಿ ಬರದೆ ಹೋಗುದು ಕೂಡ ಇದು ಒಂದು ಕಾರಣ ಆಗ್ತಕ್ಕಂಥದ್ದು ಇರ್ತದೆ. ಸೊ ನೆಕ್ಸ್ಟ್ ಹೇಳ್ಬೇಕಪ್ಪ ಅಂದ್ರೆ ಈ ರೋಗದ ಲಕ್ಷಣ ಕಡ್ಡಿಗಳ ಮೇಲೆ ಕೂಡ ನಾವು ನೋಡಬಹುದು. ಮೊದಲಿಗೆ ಹೇಳಿದ ಹಾಗೆ ಈ ರೋಗ ಏನಪ್ಪಾ ಅಂದ್ರೆ ಒಂದು ದುಂಡಾಣುವಿನಿಂದ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗವಾಗಿರ್ತದೆ. ಆಮೇಲೆ ಇದು ಕೂಡ ನಾನು ಹೇಳಿದಾಗೆ ಮಳೆಗಾಲದಲ್ಲಿ ಕಡಿಮೆ ಉಷ್ಣಾಂಶ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೋಗ ಜಾಸ್ತಿ ಕಂಡು ಬರುತ್ತೆ. ಸೊ ಈ ರೋಗಕ್ಕೇನಪ್ಪ ತನ್ನದೇ ಆದಂತಹ ದುಂಡಾಣು ನಾಶಗಳನ್ನು ನಾವು ಸಿಂಪಡಣೆ ಮಾಡಬೇಕಾಗುತ್ತೆ. ಅದು ಯಾವ್ಯಾವಪ್ಪ ಅಂತಂದ್ರೆ ಒಂದು ನಾವು ಸ್ಟ್ರಿಪ್ಟೋಸೈಕ್ಲಿನ್ ಪ್ಲಸ್ ಕಾಪರ್ ಆಕ್ಸಿ ಕ್ಲೋರೈಡ್, ಸ್ಟ್ರಿಪ್ಟೋಸೈಕ್ಲಿನ್ 1/2 ಗ್ರಾಮ್ ಮತ್ತು ಕಾಪರ್ ಆಕ್ಸಿ ಕ್ಲೋರೈಡ್ ಏನಪ್ಪ ಅಂದ್ರೆ 3 ಗ್ರಾಂ 2 ಗ್ರಾಂ ಪ್ರತಿ ಲೀಟರ್ ನಲ್ಲಿ ಇವೆರಡನ್ನು ನಾವೇನಪ್ಪಾ ಅಂದ್ರೆ ಮಿಶ್ರಣ ಮಾಡಿ ಸಿಂಪಡಣೆಯನ್ನ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಇನ್ನೊಂದೇನಪ್ಪ ಅಂದ್ರೆ ಮಿಶ್ರ ಒಂದು ಶಿಲೀಂಧ್ರ ನಾಶಕ ಇದೆ. ಅದು ಏನಪ್ಪಾ ಅಂದ್ರೆ ಕಾಸುಗೋ ಮೈಸಿನ್ ಮತ್ತು ಕಾಪರ್ ಆಕ್ಸಿಕ್ಲೋರೈಡ್ ಇದೆರಡು ಸೇರಿರ್ತಕ್ಕಂತ ಶಿಲೀಂಧ್ರ ನಾಶಕ ಇದೆ. ಇದನ್ನ ಏನಪ್ಪಾ ಅಂದ್ರೆ 7.5 ಗ್ರಾಂ 10 ಲೀಟರ್ ನೀರಿಗೆ 7.5 ಗ್ರಾಂ 10 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನ ಮಾಡ್ತಕ್ಕಂಥದ್ದು. ಅದು ಬಿಟ್ಟರೆ ಏನಪ್ಪಾ ಅಂದ್ರೆ ಕಾಪರ್ ಆಕ್ಸಿಕ್ಲೋರೈಡ್ ಅದನ್ನು ಇದಕ್ಕೆ ಕೆಲಸ ಮಾಡುತ್ತೆ. ಅದನ್ನು 3 ಗ್ರಾಂ ಹಾಕಬಹುದು ಅಥವಾ ಕಾಪರ್ ಹೈಡ್ರಾಕ್ಸೈಡ್ ಇದನ್ನ ಏನಪ್ಪಾ ಅಂದ್ರೆ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ. ಇದು ಯಾವುದು ನಮಗೆ ಕೆಲಸ ಆಗದೆ ಹೋದ್ರೆ ಅಥವಾ ಆದ್ರೂ ಕೂಡ ಏನಪ್ಪಾ ಅಂದ್ರೆ ಬೆಸ್ಟ್ ಕೆಮಿಕಲ್ ಅಪ್ಪ ಅಂದ್ರೆ ನಾನು ಬೋರ್ಡೋ ದ್ರಾವಣ ಅಂತ ಹೇಳ ಇಷ್ಟಪಡ್ತೀನಿ. ಈ ಬೋರ್ಡೋ ದ್ರಾವಣವನ್ನ ಏನಪ್ಪಾ ಅಂದ್ರೆ ಶೇಕಡಾ 1 ಈಗ ಆಲ್ರೆಡಿ ನಮ್ಗೆ 70 ದಿನ ಆಲ್ಮೋಸ್ಟ್ ಎಲ್ಲರದು ದಾಟಿದ್ದಾವೆ ಏಪ್ರಿಲ್ ಚಾಟಿ ಮಾಡಿ. ಆದ್ರಿಂದ ಶೇಕಡಾ 1 ಬೋರ್ಡೋ ದ್ರಾವಣವನ್ನ ಸರಿಯಾಗಿ ನಾವೇನಪ್ಪಾ ಅಂದ್ರೆ ವೈಜ್ಞಾನಿಕ ರೀತಿಯಲ್ಲಿ ತಯಾರಿಸಿ ಒಂದು 7 pH ಅನ್ನ ಮಾಡ್ಕೊಂಡು ಅದನ್ನ ನಾವೇನಪ್ಪಾ ಅಂದ್ರೆ ಸಿಂಪಡಣೆ ಮಾಡಿದ್ದಾದಲ್ಲಿ ಈ ರೋಗ ಕೂಡ ಕಂಟ್ರೋಲ್ ಗೆ ಬರ್ತದೆ. ಅದೇ ರೀತಿಯಾಗಿ ಮೇಲೆ ಹೇಳ್ತಕ್ಕಂಥ ದುಂಡಾಣು ನಾಶಗಳನ್ನ ರೋಗದ ಒಂದು ತೀವ್ರತೆಗೆ ಅನುಸಾರವಾಗಿ ನಾವು 5-7 ದಿನ ಅಂತರದಲ್ಲಿ ಸಿಂಪಡಣೆಯನ್ನ ಕೈಗೊಳ್ಳಬೇಕಾಗುತ್ತೆ. ಸೊ ಕೊನೆಯದಾಗಿ ಏನಪ್ಪಾ ಅಂದ್ರೆ ದ್ರಾಕ್ಷಿ ಬೆಳೆಯಲ್ಲಿ ಮಳೆಗಾಲದಲ್ಲಿ ಕಾಣತಕ್ಕಂಥದ್ದು ಆಮೇಲೆ ಎಲ್ಲಾ ರೈತರಿಗೆ ಚಿರಪರಿಚಯ ಇರತಕ್ಕಂತ ರೋಗ ಅಂದ್ರೆ ಬುಜುತುಪ್ಪಟ್ಟ ರೋಗ. ಇದಕ್ಕೆ ಇಂಗ್ಲಿಷ್ ಅಲ್ಲಿ ಡೌನಿ ಮಿಲ್ಡಿವ್ ಅಂತ ಹೇಳಿ ಕರಿತೀವಿ. ಆಮೇಲೆ ನಾವೆಲ್ಲ ಆಡ ಭಾಷೆಯಲ್ಲಿ ಡೌನಿ ರೋಗ ಅಂತ ಹೇಳಿ ಕರಿತೀವಿ. ಸೊ ಇದು ಏನಾಗುತ್ತಂದ್ರೆ ನಮ್ಗೆ ಮಳೆಗಾಲದಲ್ಲಿ ನಾವು ನೋಡಿರ್ತಕ್ಕಂತ ಸಿಚುವೇಶನ್ ಹೇಳ್ಬೇಕಪ್ಪ ಅಂದ್ರೆ ಈ 3 ರೋಗಗಳು ಒಂದೇ ಸಾರಿ ಬಂದ್ಬಿಡ್ತವೆ ಎಷ್ಟು ರೈತರ ತೋಟದಲ್ಲಿ ನೋಡಿದೆ. ಸೊ ಅದರಿಂದಾಗಿ ರೈತರು ಸೊ ಇದರ ನಿರ್ವಹಣೆಯಲ್ಲಿ ಕೆಲವೊಂದು ಟೈಮ್ ಇಡತಕ್ಕಂಥದ್ದು ಇದೆ. ಕೆಲವೊಂದು ರೈತರು ಏನಪ್ಪಾ ಅಂದ್ರೆ ಬಹಳ ಸಕ್ಸಸ್ಫುಲಿ ಏನಪ್ಪಾ ಅಂದ್ರೆ ರೋಗವನ್ನ ನಿರ್ವಹಣೆ ಮಾಡಿರ್ತಕ್ಕಂಥದ್ದು ಕೂಡ ಇದೆ. ಇದು ಒಂದು ಬೂಜು ತುಪ್ಪಟ ರೋಗ ನಾನು ಹೇಳಿದೆ ಏನಪ್ಪಾ ಅಂದ್ರೆ ರೈತರಿಗೆ ಅತ್ಯಂತ ಚಿರಪರಿಚಿತ ಇರತಕ್ಕಂತ ರೋಗ. ಸೊ ಈ ರೋಗದ ಲಕ್ಷಣ ಕೂಡ ಏನಪ್ಪಾ ಅಂದ್ರೆ ರೈತರು ಬಹಳ ಈಸಿಯಾಗಿ ಹೇಳ್ತಾರೆ, ಆದ್ರೂ ಕೂಡ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಸೊ ಏನಾಗುತ್ತಪ್ಪ ಅಂದ್ರೆ ಈ ರೋಗದ ಲಕ್ಷಣ ಈಗ ಏಪ್ರಿಲ್ ಚಾಟಿ ನಂತರದಲ್ಲಿ ಏನಪ್ಪಾ ಅಂದ್ರೆ ಎಲೆಗಳ ಮೇಲೆ ಅದೇ ರೀತಿಯಾಗಿ ಕಡ್ಡಿಯ ಮೇಲೆ ನಾವು ಇದರ ಲಕ್ಷಣವನ್ನ ನೋಡ್ತೀವಿ. ಸೊ ಎಲೆಯ ಮೇಲೆ ಏನಾಗ್ತದಪ್ಪ ಅಂತಂದ್ರೆ ಹಳದಿ ಬಣ್ಣದ ಚುಕ್ಕೆಗಳನ್ನ ನಾವು ಕಾಣ್ತೀವಿ. ಅದೇ ಕೆಳಭಾಗದಲ್ಲಿ ಏನಪ್ಪಾ ಅಂದ್ರೆ ಬಿಳಿ ಶಿಲೀಂಧ್ರದ ಬೆಳವಣಿಗೆಯನ್ನ ನಾವು ಕಾಣ್ತೀವಿ. ಸೊ ಈ ರೋಗದ ಸ್ವಲ್ಪ ತೀವ್ರತೆ ಹೆಚ್ಚಾದಾಗ ಎಲೆಯ ಕೆಳಭಾಗದಲ್ಲಿ ಸಂಪೂರ್ಣವಾಗಿ ಈ ಬಿಳಿ ಶಿಲೀಂಧ್ರ ಬೆಳವಣಿಗೆ ಆವರಿಸಿಕೊಂಡ್ಬಿಡುತ್ತದೆ. ಇದರಿಂದ ಎಲೆ ಮುದುಡ್ಕೊಂಡಂಗಾಗಿ ಎಲೆ ಕೂಡ ಉದುರ್ತಕ್ಕಂಥದ್ದು ಕಾಣ್ತೀವಿ. ಅದೇ ರೀತಿಯಾಗಿ ಈ ಹಸಿರಾಗಿರ್ತಕ್ಕಂತಹ ಕಡ್ಡಿಗಳ ಮೇಲೆ ಕಪ್ಪನೆಯ ದೊಡ್ಡ ದೊಡ್ಡ ಚುಕ್ಕೆಗಳನ್ನ ನಾವು ನೋಡ್ತೀವಿ. ಈ ಚುಕ್ಕೆಗಳು ದೊಡ್ಡದಾಗುತ್ತಾ ಈ ಒಂದು ಕಡ್ಡಿಯ ಬೆಳವಣಿಗೆಯನ್ನ ಕುಂಠಿತ ಪಡಿಸ್ತವೆ. ಇದು ಕೂಡ ಏನಪ್ಪಾ ಅಂದ್ರೆ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂತಹ ರೋಗ. ಇದನ್ನ ಏನಪ್ಪಾ ಅಂದ್ರೆ ಪ್ಲಾಸ್ಮೋಸ್ಪೋರಾ ವಿಟಿಕೋಲಾ ಅಂತಕ್ಕಂತ ಒಂದು ಶಿಲೀಂಧ್ರದಿಂದ ಇದು ಬರ್ತದೆ. ಸೊ ಇದಕ್ಕೂ ಕೂಡ ಏನಪ್ಪಾ ಅಂದ್ರೆ ಮಳೆಗಾಲ ಬಹಳ ಇದಕ್ಕೆ ಅನುಕೂಲಕರವಾಗಿರ್ತಕ್ಕಂತ ಒಂದು ಇದು. ಅದೇ ರೀತಿ ಉಷ್ಣಾಂಶ ಕೂಡ ಏನಪ್ಪಾ ಅಂದ್ರೆ 20-25 ಡಿಗ್ರಿ ಸೆಲ್ಸಿಯಸ್ ಇದ್ರೂ ಕೂಡ ಇದು ಬಹಳ ರೋಗ ಹರಡಕ್ಕೆ ಸಹಾಯ ಮಾಡುತ್ತದೆ. ಆಮೇಲೆ ಇಲ್ಲಿ ಈ ರೋಗ ಬಂದಿರತಕ್ಕಂತಹ ಎಲೆಗಳ ಮೇಲೆ ಏನಪ್ಪಾ ಅಂದ್ರೆ ಈ ರೋಗಾಣು ಸರಿಸುಮಾರು 2 ವರ್ಷಗಳ ಕಾಲ ಜೀವಿಸತಕ್ಕಂತ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು. ಸೊ ಅದಕ್ಕೆ ಈ ರೋಗವನ್ನ ನಾವು ಮೊದಲಿಂದ ಸಮಗ್ರವಾಗಿ ನಿರ್ವಹಣೆ ಮಾಡತಕ್ಕಂಥದ್ದು ಬಹಳ ಪ್ರಮುಖವಾಗಿರುತ್ತೆ. ಅಂದ್ರೆ ನಮ್ ಲಾಸ್ಟ್ ಸೀಸನ್ ಅಲ್ಲಿ ರೋಗ ಬಂತಪ್ಪ ಅಂತಂದ್ರು ನಾವು ಅವಾಗ ಏನಪ್ಪಾ ಅಂದ್ರೆ ಬಂದಿರತಕ್ಕಂತ ಕಡ್ಡಿ ಎಲೆ ಅವುಗಳನ್ನೆಲ್ಲವನ್ನು ಏನಪ್ಪಾ ಅಂದ್ರೆ ತೆಗೆದು ಸರಿಯಾಗಿ ಅದನ್ನ ಸುಟ್ಟು ಹಾಕ್ಬೇಕು ಅಲ್ಲೇ ತೋಟದ ಬಿಡೋದಕ್ಕಿಂತ. ಅದನ್ನೇನಪ್ಪಾ ಅಂದ್ರೆ ನಾವು ಸುಟ್ಟು ಹಾಕ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತದೆ. ಇಲ್ಲ ಹೋದ್ರೆ ಏನಾಗುತ್ತೆ, ಇನ್ನ ಮಳೆ ಶುರು ಆಯ್ತಂದ್ರೆ ಅಲ್ಲಿಂದ ಏನಾಗುತ್ತೆ ಇಮಿಡಿಯೇಟ್ ಆಗಿ ರೋಗ ಬರ್ತಕ್ಕಂಥದ್ದು ಆಗ್ತದೆ. ಸೊ ಇದರ ಒಂದು ನಾವು ನಿರ್ವಹಣೆಯನ್ನ ಯಾವ ರೀತಿ ಮಾಡಬಹುದು ಅಪ್ಪ ಅಂತಂದ್ರೆ ಇದಕ್ಕೇನಪ್ಪಾ ಅಂದ್ರೆ ನಾವು ಮ್ಯಾಂಕೋಜೆಬ್ 75% WP ಇದನ್ನ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಅಥವಾ ಪ್ರೊಪಿನೆಬ್ ಇದನ್ನೇನಪ್ಪಾ ಅಂದ್ರೆ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಅಥವಾ ಫಸ್ಟೈಲ್ AL ಇದನ್ನು ಕೂಡ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಅಥವಾ ಅಮಿಸಿಲೋ ಬ್ರೋಮ್ ಇದನ್ನೇನಪ್ಪಾ ಅಂದ್ರೆ 150 ml ಪ್ರತಿ ಎಕರೆಗೆ. ಇದು ಹೊಸದಾಗಿ ಬಂದಿರತಕ್ಕಂತ ಒಂದು ಶಿಲೀಂಧ್ರ ನಾಶಕ, ಇದನ್ನ ಕೂಡ ತಾವು ಉಪಯೋಗಿಸಬಹುದು. ಅಥವಾ ಏನಪ್ಪಾ ಅಂದ್ರೆ ಈಗ ಮಾರುಕಟ್ಟೆಯಲ್ಲಿ ಬಹಳ ಜಾಸ್ತಿ ಏನಪ್ಪಾ ಅಂದ್ರೆ ಕಾಂಬಿ ಪ್ರೊಡಕ್ಟ್ಸ್ ಅಂದ್ರೆ ಮಿಶ್ರ ಶಿಲೀಂಧ್ರ ನಾಶಗಳಿದಾವೆ. ಈ ಒಂದು ಮಿಶ್ರ ಶಿಲೀಂಧ್ರ ನಾಶಗಳೇನಪ್ಪಾ ಅಂದ್ರೆ ಅದರಲ್ಲಿ ನಾನು ಅಜಾಕ್ಸಿಸ್ಟ್ರೋಬಿನ್ ಮತ್ತು ಮ್ಯಾಂಕೋಜಿಮ್ ಕೂಡಿರ್ತಕ್ಕಂತ ಶಿಲೀಂಧ್ರ ನಾಶಕ ಇದನ್ನೇನಪ್ಪಾ ಅಂದ್ರೆ 1.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು. ಸೊ ಅದಕ್ಕೆ ನಾನು ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರೆ ದ್ರಾಕ್ಷಿ ಬಹಳ ಒಂದಪ್ಪ ಅಂದ್ರೆ ಒಂದು ಸೆನ್ಸಿಟಿವ್ ಬೆಳೆ. ಆಮೇಲೆ ಇದನ್ನ ನಾವು ಹಾಸ್ಪಿಟಲ್ ಅಲ್ಲಿ ಯಾವ ರೀತಿ ICU ಪೇಷಂಟ್ ನ ಟ್ರೀಟ್ ಮಾಡ್ತಾರೆ ಅದೇ ರೀತಿಯಾಗಿ ರೈತರು ಪ್ರತಿದಿನ ಏನಪ್ಪಾ ಅಂದ್ರೆ ತಮ್ಮ ತೋಟಗಳಿಗೆ ಭೇಟಿ ನೀಡತಕ್ಕಂಥದ್ದು ಗಿಡದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳನ್ನ ತಾವು ದಿನ ದಿನ ಸೂಕ್ಷ್ಮವಾಗಿ ನೋಡ್ತಕ್ಕಂಥದ್ದು ಅದ್ರ ತಕ್ಕಂತೆ ಏನಪ್ಪಾ ಅಂದ್ರೆ ಸಿಂಪಡಣೆಗಳನ್ನ ತಾವು ಮಾಡುವಂಥದ್ದು ಬಹಳ ಪ್ರಮುಖವಾಗಿರ್ತದೆ. ಇದಲ್ಲದೆ ಇನ್ನೂ ಕೆಲವೊಂದು ನಾನು ಸೂಚನೆಗಳನ್ನ ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದು ಏನಪ್ಪಾ ಅಂದ್ರೆ ಈ ದ್ರಾಕ್ಷಿ ಬೆಳೆಯಲ್ಲಿ ಅನೇಕ ರೈತರು ಅವರು ಇವರು ಮಾತು ಕೇಳಿ ಅಥವಾ ಏನಪ್ಪಾ ಅಂದ್ರೆ ಅಂಗಡಿಯವರು ಮಾತು ಕೇಳಿ ಏನಪ್ಪಾ ಅಂದ್ರೆ ಸಿಂಪಡಣೆಗಳನ್ನ ಜಾಸ್ತಿ ಮಾಡ್ತಾರೆ. ಅದ್ರ ಬದಲಾಗಿ ನಾ ರೈತ ಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನಪ್ಪಾ ಅಂದ್ರೆ, ಈ ರಾಷ್ಟ್ರೀಯ ದ್ರಾಕ್ಷಿ ಸಂಶೋಧನಾ ಕೇಂದ್ರ ಪುಣೆ, NRC ನ್ಯಾಷನಲ್ ರಿಸರ್ಚ್ ಸೆಂಟರ್ ಆನ್ ಗ್ರೇಪ್ಸ್ ಪುಣೆಯಲ್ಲಿದೆ. ಸೊ ಅವರೇನ ಪ್ರತಿ ವರ್ಷ ದ್ರಾಕ್ಷಿಗೆ ಯಾವ್ಯಾವ ರಸಾಯನಿಕಗಳನ್ನ ಸಿಂಪಡಿಸಬಹುದು, ಡೌನಿಗೆ ಯಾವ್ದಿದೆ, ಕರ್ಪಾಗ್ ಯಾವ್ದಿದೆ, ಆಮೇಲೆ ಪೌಡ್ರಿಗೆ ಯಾವ್ದಿದೆ ಅಂತ ಅವ್ರು ಹೇಳ್ತಾರೆ. ಅದರಲ್ಲಿ ಇದೆ. ಅದರ ಪ್ರಕಾರ ಏನಪ್ಪಾ ಅಂದ್ರೆ ರೈತ ಬಾಂಧವರು ಸಿಂಪಡಣೆಗಳನ್ನ ಅದೇ ಪ್ರಮಾಣದಲ್ಲಿ ಬೆರೆಸಿ ಸಿಂಪಡಣೆಗಳನ್ನ ಕೈಗೊಳ್ಳತಕ್ಕಂಥದ್ದು ಪ್ರಮುಖವಾಗಿರುತ್ತೆ. ಇನ್ನೊಂದು ವಿಷಯ ನಾನು ಬಹಳ ಹೇಳಕ್ ಬರ್ತೀನಿ ರೈತ ಬಾಂಧವರಲ್ಲಿ. ಈಗ 3-4 ಕೀಟನಾಶಕಗಳು, ಒಂದು ಗೊಬ್ಬರನು ಹಾಕ್ತಾರೆ, ಒಂದು ಕೀಟನಾಶಕ ಹಾಕ್ತಾರೆ, ಒಂದು ಶಿಲೀಂಧ್ರ ನಾಶಕ ಹಾಕ್ತಾರೆ. ಈ ರೀತಿ 3-4 ಏನಪ್ಪಾ ಅಂದ್ರೆ ಬೆರೆಸಿ ರೈತ ಬಾಂಧವರು ಜಾಸ್ತಿ ಸಿಂಪಡಣೆಯನ್ನ ಮಾಡ್ತಾರೆ. ಇದರಿಂದ ಮಾಡೋದ್ರಿಂದ ಯಾವ್ದನ್ನು ಎಫೆಕ್ಟ್ ಆಗಲಾರ್ದಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಟೈಮ್ ಏನಪ್ಪಾ ಅಂದ್ರೆ ಈಗ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಮಿಶ್ರಣ ಇರತಕ್ಕಂತ ಹಂತವನ್ನು ಅದರ ಸಿಂಪಡಣೆ ಮಾಡಿ, ಅಥವಾ ಒಂದೊಂದೇ ಒಂದ್ಸರಿ ಪೀಡೆನಾಶಕ, ಒಂದ್ಸರಿ ಶಿಲೀಂಧ್ರ ನಾಶಕ, ಒಂದ್ಸಲ ದುಂಡಾಣು ನಾಶಕ, ಈ ರೀತಿ ಏನಪ್ಪಾ ಅಂದ್ರೆ ಒಂದೊಂದನ್ನು ಸಿಂಪಡಣೆ ಮಾಡೋದು ಹೆಚ್ಚು ನಮ್ಗೇನಪ್ಪಾ ಅಂದ್ರೆ ರಿಸಲ್ಟ್ ಕೊಡತಕ್ಕಂಥದ್ದು ಇದೆ. ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ನಾವು ತೋಟದಲ್ಲಿ ಬೋರಲ್ ನೀರಿದೆ ಅಂತ ಹೇಳ್ಬಿಟ್ಟು ನಾವು ಜಾಸ್ತಿ ನೀರು ಬಿಡೋದ್ರಿಂದ ಏನಾಗುತ್ತೆ, ರೋಗ ಜಾಸ್ತಿ ಬರ್ತಕ್ಕಂಥದ್ದು ಇರ್ತದೆ. ಅದಕ್ಕೋಸ್ಕರ ನಾವು ವಾತಾವರಣವನ್ನ ನೋಡ್ಕೊಂಡೇನಪ್ಪಾ ಅಂದ್ರೆ ಗಿಡಗಳಿಗೆ ನೀರು ಬಿಡ್ತಕ್ಕಂಥದ್ದು ಅದನ್ನು ನಾವು ಬಹಳ ಸರಿಯಾಗಿ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ನಾನು ಮೊದಲಿಗೆ ಹೇಳಿದೆ, ಗಿಡದಲ್ಲಿ ಎಲೆಗಳ ಸಾಂದ್ರತೆ ಬಹಳ ಪ್ರಮುಖವಾಗಿರ್ತದೆ. ಹೆಂಗಿರ್ತಂದ್ರೆ ಕೆಲವೊಬ್ಬ ರೈತರಲ್ಲಿ ಸಿಕ್ಕಾಪಟ್ಟಿ ಗಿಡದಲ್ಲಿ ಎಲೆ ಇರ್ತವೆ, ಮೇಲೆ ಬಿದ್ದಿರತಕ್ಕಂಥ ಬಿಸಿಲು ಕೆಳಗಡೆ ಮಣ್ಣಿಗೆ ಬಂದು ಬೀಳೋದಿಲ್ಲ, ಆ ರೀತಿ ಇರ್ತದೆ. ಸೊ ಆ ಕ್ಲೈಮೇಟ್ ಇತ್ತಪ್ಪ ಅಂದ್ರೆ ಜಾಸ್ತಿ ರೋಗ ಬರ್ತದೆ. ಅದಕ್ಕೋಸ್ಕರ ಸರಿಯಾಗಿ ನಮ್ಗೆ ಗಾಳಿ ಮತ್ತು ಬೆಳಕು ಆಡದಂಗಿತ್ತಪ್ಪ ಅಂದ್ರೆ ರೋಗ ಬರ್ತಕ್ಕಂಥದ್ದು ಕಡಿಮೆ ಇರ್ತದೆ. ಅದಕ್ಕೋಸ್ಕರ ಎಲೆಗಳ ಸಾಂದ್ರತೆಯನ್ನು ಮೇಂಟೈನ್ ಮಾಡೋದು ಕೂಡ ಪ್ರಮುಖವಾಗಿರ್ತದೆ. ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ನಾವು ಸಿಂಪಡಣೆಗೆ ಎಷ್ಟು ನೀರನ್ನ ಬಳಸಬೇಕು ಅದನ್ನು ಬಹಳ ಪ್ರಮುಖವಾಗಿರ್ತದೆ. ಇಲ್ಲಿ NRC ಅವರು ಆಲ್ರೆಡಿ ಹೇಳಿದ್ದಾರೆ, ಸ್ಟ್ಯಾಂಡರ್ಡ್ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಎಕರೆಗೆ ಸರಿಸುಮಾರು 400 ಲೀಟರ್ ಅಷ್ಟು ನೀರನ್ನ ಸಿಂಪಡಣೆಗೆ ಉಪಯೋಗಿಸಬೇಕು. ಆಮೇಲೆ ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿ ಸ್ಪರ್ಶ ಶಿಲೀಂಧ್ರ ನಾಶಗಳು ಅಥವಾ ಕಾಪರ್ ಫಂಗಿಸೈಡ್ ಗಳನ್ನು ಉಪಯೋಗಿಸತಕ್ಕಂಥದ್ದು, ಮಳೆ ಇದ್ದ ಸಂದರ್ಭದಲ್ಲಿ ಈ ಒಂದು ಸಿಂಪಡಣೆ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಎಷ್ಟು ರೆಕಮೆಂಡೆಡ್ ಪ್ರಮಾಣದಲ್ಲಿ ಈ ಅಂಟನ್ನ ಬೆರೆಸಿ ಕೂಡ ತಾವುಗಳು ಸಿಂಪಡಣೆಯನ್ನ ಮಾಡಬಹುದು ಅಂತ ಹೇಳೋದ್ರ ಮೂಲಕ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇದುವರೆಗೆ ದ್ರಾಕ್ಷಿ ಬೆಳೆಯ ಚಾಟನೀಯ ನಂತರದ ರೋಗಗಳ ನಿರ್ವಹಣೆ ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಮುಖ್ಯ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಸಸ್ಯರೋಗ ತಜ್ಞರು ಹಾಗೂ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ರಮೇಶ್ ಅವರಿಂದ ಮಾಹಿತಿ ಕೇಳಿದಿರಿ. ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ. ಮಗಳೇ, ನೆನ್ಪಿದ್ಯಾ ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ. 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು. ಈಗ ಬ್ಯಾಂಕ್ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ. ಹೋಗಣ್ಣ. ಎಲ್ಲಿಗೆ? ಅಡ್ಮಿಷನ್ ಮಾಡಿಸೋಕೆ. ಖಾತೆ ಆಯ್ತು, ಆಕ್ಟಿವ್. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ LIC ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. LIC ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ LIC ಶಾಖೆಗೆ ಭೇಟಿ ಕೊಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC ಸ್ವಾವಲಂಬಿ ನಾರಿ ಕುಶಾಲಿ ಹಮಾರಿ. ಬನ್ನಿ ಗೆಳೆಯರೇ, ಪ್ರಾಕ್ಟೀಸ್ ಮಾಡೋಣ. ಅರೆ ಇರು ಕಣೋ, ನನ್ನ ಬ್ಯಾಂಕ್ ಅಕೌಂಟ್ ನಲ್ಲಿ ತಪ್ಪು ಎಂಟ್ರೆ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಬ್ಯಾಂಕಿಗೆ ದೂರು ಕೊಡು. ಬ್ಯಾಂಕಿಗೆ ಹೇಳಿ 1 ತಿಂಗಳಾಯ್ತು, ಆದ್ರೆ ಅವರು ಗೂಗ್ಲಿ ಮೇಲೆ ಗೂಗ್ಲಿ ಹೊಡಿತಿದ್ದಾರೆ. ಹಾಗಿದ್ರೆ RBI ನ ಬ್ಯಾಂಕಿಂಗ್ ಲೋಕಾಯುಕ್ತರಿಗೆ ಹೇಳು. ಇರು, ನಾನು ಹೇಳ್ತೀನಿ. ಕ್ರಿಕೆಟ್ ನಲ್ಲಿರೋ ಥರ್ಡ್ ಅಂಪೈರ್ ನ ಹಾಗೆ RBI ನ ಬ್ಯಾಂಕಿಂಗ್ ಓಂಬಡ್ಸ್ಮನ್. RBI ಹೇಳುತ್ತೆ, ಒಂದ್ ವೇಳೆ ಬ್ಯಾಂಕ್ ನಿಮ್ಮ ದೂರನ್ನು 1 ತಿಂಗಳಲ್ಲಿ ಪರಿಹರಿಸದಿದ್ರೆ RBI ನ ಕಂಪ್ಲೇಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಲ್ಲಿ ಆನ್ಲೈನ್ ದೂರು ನೀಡಬಹುದು. ಇದು ನಿಮ್ಮ ದೂರನ್ನು ಪರಿಹರಿಸುವ RBI ನ ಸುಲಭ ವಿಧಾನ. ಅದು ಫ್ರೀ ಆಗಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ LIC ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. LIC ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ LIC ಶಾಖೆಗೆ ಭೇಟಿ ಕೊಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC ಸ್ವಾವಲಂಬಿ ನಾರಿ ಕುಶಾಲಿ ಹಮಾರಿ. ಈಗ ಮಿನಿ ಮಾಹಿತಿ ಮೂಡಿ ಬರಲಿದೆ. ಮಿನಿ ಮಾಹಿತಿ. ಶ್ರೀ ಕ್ಷಣದಲ್ಲಿ ಮಣ ಮಾಹಿತಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಕಲಬುರಗಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಿಂದ ಬಂದಿರುವಂತಹ ಮಾಹಿತಿ ಇಲ್ಲದ ಇದು ಹಿಂಗಾರು ಹಂಗಾಮಿನ ಮತ್ತು ಬೇಸಿಗೆ ಹಂಗಾಮಿನ ಬೆಳೆ ವಿಮೆ ಕುರಿತಾದಂತಹ ಒಂದು ಮಾಹಿತಿ. ಕಲಬುರಗಿ ಜಿಲ್ಲೆ ಒಳಗ ಹಿಂಗಾರು ಹಂಗಾಮಿನ ಬಿತ್ತನೆ ಕಾರ್ಯ ಭರದಿಂದ ಸಾಗಿದ್ದು ಬಿತ್ತನೆ ಪೂರ್ವದಿಂದ ಕೊಯ್ಲಿನ ನಂತರ ತನಕ ಅನಿರೀಕ್ಷಿತ ನೈಸರ್ಗಿಕ ವಿಕೋಪಗಳಿಂದಾಗಿ ಬೆಳೆ ನಷ್ಟದಿಂದ ರೈತರನ್ನ ರಕ್ಷಿಸುವುದಕ್ಕ ಮತ್ತು ಅತಿವೃಷ್ಟಿ ಅನಾವೃಷ್ಟಿ ಅಕಾಲಿಕ ಮಳೆಯಂತಹ ಪ್ರಕೃತಿ ವಿಕೋಪಗಳು ಮತ್ತು ಯಾವುದೇ ಹಂತದೊಳಗ ಬೆಳೆ ನಾಶ ಆಗಬಹುದು. ಆದ್ದರಿಂದ ರೈತ ಬಾಂಧವರು ಬಿತ್ತನೆ ಕಾರ್ಯ ಕೈಗೊಳ್ಳುವುದಷ್ಟೇ ಅಲ್ಲದೆ ಬಿತ್ತಿದ ಬೆಳೆಯ ಕ್ಷೇತ್ರವನ್ನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ವ್ಯಾಪ್ತಿಗೆ ನೋಂದಾಯಿಸುವುದು ಬಹಳ ಮುಖ್ಯವಾಗ್ಯದ. ಆದ್ದರಿಂದ ರೈತ ಬಾಂಧವರು 2025 ಸಾಲಿನ ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿನ ಬೆಳೆಗಳಾದಂತಹ ಕಡಲೆ, ಜೋಳ, ಗೋಧಿ, ಕುಸುಬೆ, ಭತ್ತ, ಶೇಂಗಾ ಈ ಬೆಳೆಗಳಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಒಳಗ ಬೆಳೆ ವಿಮೆ ನೋಂದಾವಣೆ ಮಾಡುವುದಕ್ಕೆ ರೈತರು ತಮ್ಮ ಹತ್ತಿರದ ಬ್ಯಾಂಕ್ಗಳಲ್ಲಿ ಗ್ರಾಮ 1 ಅಥವಾ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ನೋಂದಣಿ ಮಾಡಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ರೈತರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕ ಮಾಡಬಹುದು. ಇಲ್ಲಿ ಬೆಳೆಗಳ ಮತ್ತು ರೈತರ ವಂತಿಕೆಯ ವಿವರ ಅದಾವ, ಅದನ್ನ ಗಮನಿಸಬೇಕು. ನೀರಾವರಿ ಕಡಲೆಗೆ ರೈತರ ವಂತಿಕೆ 233.71 ರೂಪಾಯಿ, ಕೊನೆ ದಿನ December 15. ಮಳೆಯಾಶ್ರಿತ ಗೋಧಿ December 31 ಕೊನೆಯ ದಿನ ರೈತರ ವಂತಿಕೆ 195.85 ರೂಪಾಯಿ. ನೀರಾವರಿ ಆಶ್ರಯದೊಳಗ ಬೆಳೆದಂತಹ ಗೋಧಿಗೆ ಕೊನೆಯ ದಿನ ಇದಕ್ಕೂ ಕೂಡ 31 ಡಿಸೆಂಬರ್ ರೈತರ ವಂತಿಕೆ 294.42 ರೂಪಾಯಿ. ನೀರಾವರಿ ಆಶ್ರಯದೊಳಗ ಬೆಳೆದಿರುವಂತಹ ಭತ್ತಕ್ಕೆ ನೋಂದಣಿ ಮಾಡಿಸೋದಕ್ಕೆ ಕೊನೆಯ ದಿನ 27 ಫೆಬ್ರವರಿ 2026. ರೈತರ ವಂತಿಕೆ 566.07 ರೂಪಾಯಿ. ನೀರಾವರಿ ಆಶ್ರಯದೊಳಗೆ ಬೆಳೆದಂತಹ ಶೇಂಗಾ ಬೆಳೆಗೆ ಕೊನೆಯ ದಿನ ಇದು ಕೂಡ February 2, 2026. ರೈತರ ವಂತಿಕೆ 399.21 ರೂಪಾಯಿ. ಆತ್ಮೀಯ ರೈತ ಬಾಂಧವರೇ, ತಾವು ಈ ಬೆಳೆ ವಿಮೆ ಯೋಜನೆಯ ಸದುಪಯೋಗವನ್ನು ಪಡೆದುಕೊಂಡು ನೈಸರ್ಗಿಕ ವಿಪತ್ತುಗಳಿಗೆ ಸುರಕ್ಷೆಯನ್ನು ಸಾಧಿಸಬೇಕು ಅಂತ ಹೇಳಿ ಕಲಬುರಗಿಯ ಜಂಟಿ ಕೃಷಿ ನಿರ್ದೇಶಕರು ಮನವಿ ಮಾಡಿದರು. ಮಿನಿ ಮಾಹಿತಿ ಪ್ರಸಾರವಾಯಿತು. ಈಗ ಕೇಳಿ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಯಾಕೆ ಧನಿ ಏನು ಬ್ಯಾಟರಿ ಡೌನ್ ಆಗಿ ಕಾಣಿಸ್ತದೆ? ಬ್ಯಾಟರಿ ಏನು ಡೌನ್ ಆಗಿಲ್ಲ, ನೆಗಡಿ ಬಂದದ ಸ್ವಲ್ಪ. ನೋಡು, ನಮ್ ಕಲಬುರಗಿ ಮಂದಿಗೆ ಅಂತಂದ್ರ ನಮ್ ಕಲ್ಯಾಣ ಕರ್ನಾಟಕದಾಗ ಹೌದು ಥಂಡಿ ಒಂದ್ ಆಗೋದಿಲ್ಲ ನೋಡು. ಆಗಂಗಿಲ್ಲ, ಥಂಡಿನೂ ಆಗಂಗಿಲ್ಲ, ಮಳೆನೂ ಹೆಚ್ಚಿಗಾದ್ರೆ ತಡ್ಕೊಳಂಗಿಲ್ಲ. ಆದ್ರೆ ಬಿಸಿಲು ಎಷ್ಟೇ ಆಗಿರೋದಾಗ ಬೇಕಾದಷ್ಟು ಬಿಸಿಲು ಇರೋದಕ್ಕ ಚಕ್ಕ ಚಕ್ಕ ಇರ್ತೀವಪ್ಪ. ಬೆವರು ಒರ್ಸ್ಕೊಂಡಿದ್ದು ಚಾ ಕುಡ್ದಿದ್ದು ಕೆಲಸಗಳನ್ನ ಹಂಗೆ ಆಗ್ತಾವ ಹರಟಿ ಆಗ್ತಾವ. ಹೌದಲ್ಲ, ಥಂಡಿಗೆ ಮುದ್ರಕೊಂಡು ಮುದ್ರಕೊಂಡು ಮಲ್ಕೊಳ್ಳೋದಂದ ಆಗ್ತದೆ ಕೆಲಸಗಳನ್ನು, ಆಗಂಗಿಲ್ಲ. ಆಮೇಲೆ ಹೊತ್ತೆ ಜಲ್ದಿ ಹೋಗ್ತದೆ, ಹೌದು ಜಲ್ದಿ ಮುಗಿದ್ಬಿಡ್ತದೆ, ಹೊತ್ತೆ ಮುಳುಗ್ಬಿಡ್ತದೆ. ಮತ್ತೆ ಕೆಲಸನೇ ಆಗಂಗಿಲ್ಲಪ್ಪ, ಕೆಲಸ ಆಗಂಗಿಲ್ಲ, ಕೆಲಸ ಮಾಡ್ಬೇಕಂದ್ರೆ ಚಳಿ ಚಳಿ ಚಳಿ ಚಳಿ ಇರ್ತದೆ. ಹಿಂಗಾಗಿ ಹೈರಾಣ ಅದ, ಸ್ವಲ್ಪ ನೆಗಡಿ ಬಂದದ ಹಂಗೇನೆ. ಹೌದಲ್ಲ, ನೆಗಡಿ ಅಂದ್ಮೇಲೆ ಅದ್ರ ಜೊತೆಗೆ ಅಕ್ಕ ತಂಗಿ ಇದ್ದಂಗ ಕ್ಯಾಮನು ಇದ್ದೇ ಇರ್ತದ. ಅವೇರೋ ಮೈಕೆ ಬ್ಯಾನ್ ಇರೋವೆ. ಹೌದೌದು, ಏನ್ ಚಿಂತೆ ಮಾಡ್ಬೇಡ, ಇನ್ನೊಂದ್ ವಾರದಾಗ ಬಿಸಿಲು ಬರ್ತದ. ಹೌದೇನು, ಆಯ್ತು ಬಿಸಿಲು ಬಂತದ ಮುಗಿತದ. ಆಯ್ತಲ್ಲ, ಮತ್ತಿನ್ನೇನದ? ಹೌದಿಲ್ಲ, ಬಂದಿದ್ದಕ್ಕೆ ಏನ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಈಗ ನೋಡು, ಬಂದಿದ್ದಕ್ಕೆ ಎರಡು ಕೈಯಿಂದ ಸ್ವಾಗತ ಮಾಡಬೇಕು. ಸ್ವಾಗತ ಮಾಡೋದಂತೂ ಮಾಡಬೇಕು, ಚಾಡಂದ್ರೆ ಬಿಡೋದಿಲ್ಲ. ಅದಕ್ಕೆ ಸ್ವಲ್ಪ ಕಷಾಯ ಗಿಷಾಯ ಮಾಡ್ಕೊಂಡು ಕುಡಿಯೋದಾಗ್ಲಿಕ್ಕೆ ನೋಡು. ಹೌದಿಲ್ಲ, ಈಗ ಶೋಭಕ್ಕ ನೀನ್ ಹೇಳಿದಿ, ಚಳಿಗಾಲ ಬಂತಂದ್ರ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಆಗೋದಿಲ್ಲ ಅಂದ್ರೇನು, ಚಳಿ ಚಳಿ ಇರ್ತದ, ದಿವಸ ಜಲ್ದಿ ಹೋಗ್ಬಿಡ್ತಾವ, ಕತ್ತಲು ಜಲ್ದಿ ಆಗ್ತದ ಅಂತ ಅಲಿತಿದಿ. ಆದ್ರ ನಮ್ ಸಲುವಾಗಿ ಒಂದ್ ಹುಳ ಅದ. ಏನದ? ರಾತ್ರಿ ಬೆಳಗ್ಗೆನ ಕೆಲಸ ಮಾಡ್ತಿರ್ತದ ಆ ಹುಳ. ನಮ್ ಸಲುವಾಗಿ ಅಡಿಗೆ ಮಾಡ್ತದೇನು? ನಿಂಗ್ ಅಡಿಗೆ ಮಾಡ್ಲಿಕ್ಕೆ ಏನ್ ಬೇಕು ನೋಡು, ಅದೆಲ್ಲ ತಯಾರದ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾವ. ಏನ್ ಹಂಗೆಲ್ಲ ಒಗಟ್ ಒಗಟ್ನಾಗ ಮಾತಾಡ್ಬೇಡ, ಸುಮ್ ಸೀದಾ ಏನದ ಹೇಳದು. ಹೌದಲ್ಲ, ಮತ್ತೆ ಎರಿಹುಳ ಹೆಸರು ಕೇಳಿವುದಿಲ್ಲ. ಈ ಎರಿಹುಳ ಏನದಲ್ಲ, ಅದೇನಂತದ ಯಾವಾಗ್ಲೂ ನಮ್ ಸಲುವಾಗಿ ಕೆಲಸ ಮಾಡ್ತಿರ್ತದ. ಅಂದ್ರೆ ಯಾರು ಹೊಲದೊಳಗ ಈ ಗೊಬ್ಬರ ಅಂಶ ಕಡಿಮೆ ಅಂದ್ರೆ ರಾಸಾಯನಿಕ ಗೊಬ್ಬರ ಅಂಶ ಕಡಿಮೆ ಇದ್ದಲ್ಲಿ ಯಾರು ಈ ಕ್ರಿಮಿನಾಶಕಗಳು ಕೀಟನಾಶಕಗಳನ್ನ ಕಡಿಮೆ ಉಪಯೋಗ ಮಾಡ ನೋಡು, ಅಂತವ್ರ ಹೊಲದಾಗ ಇನ್ನೂ ಇವತ್ತಿಗೂ ಸಹಿತ ಸಾಕಷ್ಟು ಎರೆಹುಳುಗಳು ಅದಾವ. ಆಮೇಲೆ ಸಾಕಷ್ಟು ಜನ ನಮ್ಮ ರೈತರು ಯಾರು ಸಾವಯವ ಪದ್ಧತಿ ಒಕ್ಕಲತನ ಮಾಡಿರ್ತಾರ ನೋಡು, ಅವರು ಸಹಿತ ಏನಂತಂದ್ರ ಸಾಕಷ್ಟು ಎರೆಹುಳುಗಳನ್ನ ಬೆಳೆಸ್ಲಿಕ್ಕೆ ಹೊಲದಾಗ ಬಿಟ್ಟರ ಎಲ್ಲ ಆಗ್ಯದ. ಇತ್ತೀಚೆಗೆ ಬಹಳ ಆಗ್ಯದಪ್ಪ, ಎರೆಹುಳ ಗೊಬ್ಬರ, ಎರೆಹುಳ ಸಾಕೋದು, ತೊಟ್ಟಿ ಮಾಡೋದು, ಅಂತವೆಲ್ಲ ಜಾಸ್ತಿನೇ ಆಗ್ಯದ. ಹೌದಿಲ್ಲ, ಇನ್ನೂ ಹೆಚ್ಚಿಗೆಬೇಕು. ಅದ ಏನಾಗ್ಯದ ನೋಡ್ರು, ಅದು ಏನು ಇಲ್ಲ. ಹೌದೌದು, ಒಂದ್ ರೂಪಾಯಿದ ಲೆಕ್ಕ ಹಾಕಿದ್ರೆ ಇನ್ನೂ ಒಂದು 10 ಪೈಸ ಒಳಗ ಹೊರಗನೆ ತನ್ಬೇಕು. ಹೌದಲ್ಲ, ಏನಂತಾರಪ್ಪ ವಿಜ್ಞಾನಿಗಳು ಅಂತಂತಂದ್ರ ಈ ಎರೆಹುಳ ಅನ್ನೋದಿಲ್ಲ. ಹೌದು, ವಾರದ 7 ದಿವಸ ರಜೆ ಇಲ್ಲ, ಸಂಬಳ ಇಲ್ಲ, ಭತ್ತ ಇಲ್ಲ, ಏನು ಇರ್ಲಾರ್ದೆ ಹೊಲನ ಉಳಿಮೆ ಮಾಡ್ತದ ನೋಡ್ರು. ಅಂತಂದ್ರ ಏನ್ ಹೇಳ್ತಾರ ಅಂತಂದ್ರ, ಒಂದ್ ಎರೆಹುಳು ಒಂದ್ ದಿವಸಕ್ಕ ತನ್ನ ದೇಹದ ತೂಕ ಇರ್ತ ನೋಡು, ಆದ್ರೆ 1.5 ಪಟ್ಟು ಹೆಚ್ಚು ತೂಕದ ಮಣ್ಣನ್ನ ಅಗದಗದು ಹೊರಗ ತನ್ಗೆ ಎಷ್ಟು ಶಕ್ತಿ ಇದೆ ಅದ್ರ ಮೀರಿ ಕೆಲಸ ಮಾಡ್ತದ. ದೀಡ್ ಪಟ್ಟು ತನ್ನ ದೇಹದ ತೂಕ ಹೊರಗಾಗ್ತಂತ ಅಂದ್ರ ಲೆಕ್ಕ ಹೇಳೋರು, 1 ಎಕರೆ ಒಳಗ ಅಂದಾಜು 1 ಲಕ್ಷ ಎರೆಹುಳುಗಳ ಅಂತ ನಾವು ಲೆಕ್ಕ ಹಾಕಿದ್ರ ಅವುಗಳ ತೂಕ ಏನಾಗ್ತಲ್ಲ ಅಂದಾಜಾಗಿ 1 ಟನ್ ಆಗ್ತಂತ. ದೀಡ್ ಪಟ್ ಅಂತ ಹೇಳಿದೆ ಅಂದ್ರ ದೀಡ್ ಟನ್ ಆ ಮಣ್ಣನ್ನ ಕೆದರಿ ಹಾಕ್ತದ ಅಂದ್ರೆ ನೆಗಲ್ ಹೊಡೆದಂಗ. ಆಮೇಲ ಇನ್ನೊಂದು ಮಜಾ ಕೇಳಿಲ್ಲ, ಎರೆಹುಳದ ಬಗ್ಗೆ ನಾವ್ ಎಲ್ಲರೂ ತಿಳ್ಕೊಂಡಿವಿ ಎಲ್ಲ ಮಾಡ್ಲಿತ್ತೀವಿ, ಅದು ಮತ್ತೆ ಬೇರೆ. ಅದು ಮಣ್ಣು ತಿಂತದ, ಮಣ್ಣಾಗಿರುವಂತ ಇದೆಲ್ಲ ತಿಂದು ಮಲವಿಸರ್ಜನೆ ಮಾಡ್ಬೇಕಲ್ಲ, ಅದು ಮಣ್ಣಿನ ಕೆಳಗೆ ಮಾಡೋದಿಲ್ಲ ಅಂತ ಮ್ಯಾಲ ಬಂದ್ ಮಾಡ್ತಂತ. ಅಂದ್ರೆ ಈಗ ನೀ ತೊಟ್ಟಿ ಇರ್ತಾವಲ್ಲ ಎರೆಹುಳು ತೊಟ್ಟಿಯೊಳಗೆ ಎರೆ ಗೊಬ್ಬರ ಮ್ಯಾಲ ಇರ್ತದ, ಕೆಳಗಿರ್ತದೇ ಇರ್ತಾವ. ಅದೇನ್ ಮಾಡ್ತಂತ ಮ್ಯಾಲ ಬಂದು ಮಲವಿಸರ್ಜನೆ ಮಾಡಿ ಮತ್ ಕೆಳಗ್ ಹೋಗ್ತಂತ. ಅಂತಂದ್ರ ಒಂದ್ ರಾತ್ರಿ ಒಂದ್ ಎರೆಹುಳ 14-18 ಸಲ ತೂತ್ ಹಾಕ್ತದಂತ. ಅಷ್ಟ ಸರಿ ಮಲವಿಸರ್ಜನೆ ಮಾಡ್ತದ, ಕೆಳಗಿನ ಮ್ಯಾಲ ಬರ್ತಾ ಮ್ಯಾಲಿಂದ ಕೆಳಗ್ ಹೋಗ್ತದೆ, ಕೆಳಗಿನ ಮ್ಯಾಲ ಬರ್ತಾ ಮ್ಯಾಲಿಂದ ಕೆಳಗ್ ಹೋಗ್ತದೆ. ಅಷ್ಟ ತಿಂತಿರ್ಬೇಕು ಇದ್ದದಕ್ಕೆ ಹುಳ ಇರ್ತದ. ಆಮೇಲೆ ಇನ್ನೊಂದ್ ಕೇಳ ಮಜಾ, ಏನದು ಅದು ಕೆಳಗಿನ ಮ್ಯಾಲ ಬರ್ಬೇಕು ಒಂದ್ ತೂತ್ ಹಾಕಿರ್ತ ನೋಡು, ಎರಡನೇ ಸಲ ಮತ್ತೆ ಅದೇ ತೂತ್ ಬರ್ಲಂತದ್ದು ಬರಂಗಿಲ್ಲ, ಅದು ಮತ್ ಹೊಸ ತೂತೆ ಭಾರಿ ಆಗ್ತದೆ. ಅಂದ್ರ ಏನಾಗ್ತದ, ಭೂಮಿ ಎಷ್ಟು ಸೈಲ್ ಆಗ್ತದ ನೋಡ್ ಅಲ್ಲಿ ಸೈಲ್ ಆಗ್ತದ. ಆಮೇಲೆ ಏನು ನೀರ್ ಕುಡಿತೀವಿ ಅಥವಾ ಮಳಿ ಬರ್ತದ, ನೀರು ಸೀದಾ ನಾವೇನ್ ಬೆಳಿ ಬೆಳೆದಿರ್ತಲ್ಲ ಬೆಳಿ ಬೇರಿಗೆ ಹೋಗ್ಬಿಡ್ತದ. ಮಣ್ಣೊಳಗೆ ಎಷ್ಟು ಗಾಳಿ ಇರ್ತ ನೋಡು ಅಂದ್ರೆ ಒಳಗ ಅಷ್ಟು ಬೇರಿ ಸಿಕ್ಕು ಚಲೋತ್ನಾಗಿ ಗಿಡ ಬೆಳಿಲಿಕ್ಕೆ ಅಥವಾ ನಮ್ ಪೈರು ಬೆಳಿಲಿಕ್ಕೆ ಅನುಕೂಲ ಆಗ್ತದ. ಅದಕ್ಕ ಈ ಎರೆಹುಳುಗಳನ್ನ ನಾವು ಸಾಕಬೇಕು, ಬೆಳೆಸಬೇಕು. ಅಂದ್ರ ರಾಸಾಯನಿಕ ಗೊಬ್ಬರ ಹಾಕಬಾರ್ದು, ಹೌದೌದು, ಆಮೇಲೆ ರಾಸಾಯನಿಕಗಳನ್ನ ಉಪಯೋಗ ಮಾಡಬಾರ್ದು. ಹಿಂಗ್ ಮಾಡಿದ್ರೆ ಏನಾಗ್ತಂತಂದ್ರ ನಮ್ಮ ಹೊಲ ಏನಾಗ್ತಂದ್ರ ಮೆತ್ತಗೆ, ಅದನ್ನ ಹೇಳ್ತೀವಲ್ಲ ಬರೀ ಗಾಲಿ ಹೊಲದ ತಿರುಗಾಡಿದ್ರ ಬುಸು ಬುಸು ಅಂತ ಕಾಲು ಅದ್ ನಮ್ಮ ಪಾದ ಒಳಗಿಳಿಬೇಕು. ಹೌದೌದು, ಮೆತ್ತಗಾಗಿ ಹಾಸಿಗೆ ಇದ್ದಂಗಿರ್ಬೇಕು, ಇಲ್ಲಾಂದ್ರೆ ಗ್ರೌಂಡ್ ಆದ ಕಟ್ಟ ಕಟ್ಟ ಬಿಡಿಬಾರ್ದು. ಅದಕ್ಕೆ ಇಷ್ಟೆಲ್ಲ ಕೆಲಸ ನಮ್ ಸೊಲಗ ಮಾಡ್ತಿರ್ತೀವಿ. ಆಮೇಲೆ ಶೋಭಾಗ ಇನ್ನೊಂದ್ ಹೇಳ್ಬೇಕಂತಂದ್ರ ನಮ್ ಸೊಲಗ ಬಹಳ ಮಂದಿ ಕೆಲಸ ಮಾಡೋರ. ಹೌದು, ಎಲ್ಲಿ ನೋಡಿ ಎಲ್ಲಿ ನೋಡಿ ಅಂತಂದ್ರೆ ದಿನ ಕಾಣಿಸ ಬಣಸ್ತದೆ, ಬಿಸಿಲು ಬಂದೇ ಬರ್ತದೆ. ಬಿಸಿಲು ಅಂತ ನಾವು ಬೇಕೇ ಬೇಕು, ಶಾಖ ಇರ್ಲಿಲ್ಲ ಅಂದ್ರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಶಾಖ ಬೇಕು, ಗಾಳಿ ಬೇಕಾ, ಮತ್ತೆ ಇನ್ನೇನ್ ಬೇಕಪ್ಪ, ನೀರಂತೂ ಇದ್ದೇ ಇರ್ತದೆ. ನೀ ಹೇಳದು ಏನ್ ತಪ್ಪಿಲ್ಲ, ನಾ ಹೇಳದಂತಂದ್ರ ನಮ್ಮ ರೈತರ ಸಲುವಾಗಿ ಸಾಕಷ್ಟು ಯೂನಿವರ್ಸಿಟಿಗಳು, ಕೃಷಿ ವಿಶ್ವವಿದ್ಯಾಲಯ, ಕೃಷಿ ವಿಜ್ಞಾನ ಕೇಂದ್ರ, ಆಮೇಲೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಇದ್ರ ಜೊತೆಗೆ ತಜ್ಞರು ವಿಜ್ಞಾನಿಗಳು, ಆಮೇಲೆ ಖಾಸಗಿ ಕಂಪನಿಯವರು ಸಾಕಷ್ಟು. ಅಂದ್ರೆ ಕೃಷಿ ತಂತ್ರಜ್ಞಾನವನ್ನ ಬೆಳೆಸಿ ರೈತರಿಗೆ ಕೊಡಬೇಕು ಅಂತೇಳಿ ಹಗಲೆಲ್ಲೂ ದುಡಿತಿರ್ತಾರ. ಅದಕ್ಕ ಹೊಸ ಹೊಸ ತಂತ್ರಜ್ಞಾನ ಬರ್ಲಿತ್ತವೆ. ಮೊನ್ನೆ ಕೃಷಿ ಮೇಳ ಆಯ್ತಲ್ವಾ, ಆಯ್ತಲ್ಲ ಕೃಷಿ ಮೇಳದ ವಿಜ್ಞಾನಿಗಳು ಭೇಟಿಯಾಗಿದ್ರು ನಾವು ನಿನಗೆ. ಏನಂದ್ರು ಏನಂತ ನೋಡ್ರಿ, ಎಷ್ಟೆಷ್ಟು ಕಂಪನಿಗಳು ಬಂದಿದ್ವು ಅಲ್ಲಿ, ಎಷ್ಟೆಷ್ಟು ತೋಟಗಾರಿಕೆ ಒಳಗ, ಅರಣ್ಯ ಕ್ಷೇತ್ರದೊಳಗ ಎಷ್ಟು ಅವರು ಅಭಿವೃದ್ಧಿ ಮಾಡ್ಯಾರ. ಅಂದ್ರೆ ಇಲಾಖೆ ವತಿಯಿಂದ ಮಾಡ್ಯಾರ, ಖಾಸಗಿ ಕಂಪನಿಯವರು ತಾವು ಬೆಳಿಬೇಕು, ರೈತರು ಬೆಳಿಬೇಕು. ಅವ್ರ ಉದ್ದೇಶ ಅಂದ್ರೆ ದುಡ್ಡು ಹಾಕಿರ್ತಾರ, ಅವರಿಗೂ ಲಾಭ ಆಗ್ಬೇಕು, ರೈತರಿಗೂ ಲಾಭ ಆಗ್ಬೇಕು. ಈಗ ತಂತ್ರಜ್ಞಾನ ಏನಂತಂದ್ರೆ ವರ್ಟಿಕಲ್ ತೋಟಗಾರಿಕೆ ಮಾಡೋದು, ಅಂದ್ರೆ ಅಡ್ಡಾಗಿ ನಾವು ಒಂದು ನೆಲ ಬೆಳಿತೀವಿ, ಅದು ಅಡ್ಡ ಇರ್ತದೆ. ಹೌದು, ಆದ್ರೆ ಅವ್ರೇನಂತಾರ, ಒಂದ್ರ ಮೇಲೆ ಒಂದು ಟ್ರೇ ಇಟ್ಟು ತೋಟಗಾರಿಕೆ ಬೆಳೆಗಳನ್ನ ಈ ನೆಟ್ನೊಳಗೆ ಬೆಳೆಯೋದು. ಸಸಿಗಳು ಮಾಡ್ತಾರಪ್ಪ ಅದ್ರದಾಗ. ಸಸಿಗಳು ಮಾಡೋದಲ್ದೆ ಈ ಏನಂತಂದ್ರ ಈ ತಂತ್ರಜ್ಞಾನದೊಳಗ ಬೆಳೆನೆ ಬೆಳೆದ್ ಬಿಡೋದು. ಬೆಳೆನೆ ಬೆಳೆಯೋದ ಟ್ರೇ ಮೇಲೆ. ಇದು ಒಳ್ಳೆ ವಿಚಿತ್ರದಪ್ಪ. ಹೌದಲ್ಲ, ನಾ ಹೇಳದೇನ್ ಶೋಭಕ, ಹಿಂಗ್ ಸಾಕಷ್ಟು ತಂತ್ರಜ್ಞಾನಗಳು ಬಂದವ. ಈಗ ಸ್ಪ್ರೇ ಮಾಡ್ಬೇಕಂತ ಇಟ್ಕೊ, ಸ್ಪ್ರೇ ಮಾಡಕ್ ಏನು ಮೊದಲ ನಂಬರ್ ಬಂದವೋ ಅದ್ರ ಮೇಲೆ ನಾವು ಡಿಪೆಂಡ್ ಆಗೋದ್ ಬೇಡ. ಹೊಸ ಹೊಸ ಬಂದವ್, ಅವು ಯಾವು? ಟ್ರ್ಯಾಕ್ಟರ್ಗಳ ಹೊಸ ಹೊಸ ಬಂದವ, ಸಣ್ಣ ಸಣ್ಣ ಟ್ರ್ಯಾಕ್ಟರ್ ಬಂದವ, ಬಹಳ ಸಣ್ಣ ಬಂದವ, ಸಣ್ಣ ಸಣ್ಣ ಟ್ರಾಲಿಗಳು ಬಂದವ, ಓಡಾಡ್ತಿರ್ತಾವಲ್ಲ. ಹ್ಮ್, ರೈತರೆಲ್ಲ ಉಪಯೋಗ ಮಾಡ್ತಾರಪ್ಪ ಅಂತಾವೆಲ್ಲ. ಹೌದಿಲ್ಲ, ದೊಡ್ಡ ದೊಡ್ಡ ರೈತರು ಒಳ್ಳೆ ತಿಳ್ಕೊಂಡಂತವ್ರು. ಈಗ ಅಗ್ರಿ ಮುಗಿಸಿದವರೆಲ್ಲ ಅಗ್ರಿಕಲ್ಚರ್ ಬರ್ಲಿಕ್ಕತ್ತಾರಪ್ಪ, ಒಕ್ಕಲ್ತನ ಮಾಡ್ಲಿಕ್ಕೆ ಅಂತವ್ರೆಲ್ಲ ಮತ್ತೆ ಇವನ್ನೆಲ್ಲ ಉಪಯೋಗ ಮಾಡತಾರಪ್ಪ. ಹೌದಿಲ್ಲ, ಇನ್ನೇನು ಹಳದೊಳದ ನಮ್ಮಂತವ್ರ ಏನಿದಾರಲ್ಲ ಹಳ್ಳ್ಯಾಗ, ಮೊದ್ಲಿಂದ ಪದ್ಧತಿ ಮಾಡ್ಕೋತ ಬರ್ಲಿಕ್ಕತ್ತೀವಿ. ಹೌದಲ್ಲ, ಅದಕ್ಕೆ ಆದ ಶೋಭಕ ನೀವು ಯಾವ ಮಾತಿಂದ ಕಡಿಮೆ ಇಲ್ಲ. ಹೌದು, ಆದ್ರ ನಮ್ ನೋಡ್ಲಿಕ್ ಕಾಣಬೇಕು ಅಂದ್ರೆ ಏನ್ ಕುಡ್ಡಿದೆ ಅಂತ ಕೇಳಬೇಡ. ಇಲ್ಲ ಇಲ್ಲ ಇಲ್ಲ, ಆ ದೃಷ್ಟಿಯೊಳಗ ನೋಡ್ಬೇಕು ಅನ್ನೋದು. ನಮ್ಮ ಸುತ್ತಮುತ್ತಲು ಜಗತ್ತಿನೊಳಗ ಸಾಕಷ್ಟು ಆಗ್ಲಿತ್ತದ. ಹೌದು, ಆ ನೋಡುವಂತ ಕಾಣಬೇಕು, ಆ ನೋಡ್ಬೇಕಂತ ಹಸಿವು ನಮ್ಮಲ್ಲಿ ಬೇಕು. ಎರಡು ಮುಖ್ಯ, ಒಳಗ್ ಹಸಿವಿದ್ರೆ ನಾವು ನೋಡ್ತೀವಿ. ನೀವ್ ಹೊಟ್ಟೆ ಹಸಿದಾಗ ಮನೆಗೆ ಏನ್ ಮಾಡ್ತೀವಿ, ಎಲ್ಲಿ ಎಲ್ಲಿ ಏನ್ ಸಿಗ್ತದಂತ ಹಸಿವಾಗಿರ್ತ ಹೊಟ್ಟಿಗೆ ಹುಡುಕ್ತದ ಕಣ್ಣು. ಹೌದಲ್ಲ, ಹಸಿವು ಹೆಚ್ಚಾದಾಗ ಏನ್ ಒಟ್ಟಣೆ ಸಿಕ್ಕರು ಸಾಕು, ಒಂದ್ ನಾಲ್ಕು ಕಾಳು ತಿಂದು ನೀರು ಕುಡಬೇಕನ್ನ. ಹೊಟ್ಟೆ ಹಸಿವು ಅಂತ ಹೇಳ್ತದ, ಕಣ್ಣು ನೋಡ್ತದ, ಬಾಯಿ ತಿಂತ. ಹೌದಲ್ಲ, ಮೂರು ಹೊಟ್ಟೆ ಕೆಲಸ ಆದಾಗ ಹೊಟ್ಟೆ ತುಂಬ್ತದ. ಹಂಗ ನಮ್ಮ ಒಕ್ಕಲ್ತನದೊಳಗೆ ಏನ್ ಹಸಿವದಲ್ಲ, ಹಸಿವು ಹಿಂಗ ಬೇಕು ಅಂತಂದ್ರ ತಂತ್ರಜ್ಞಾನ ಸಾಕಷ್ಟದ. ಅದಕ್ಕ ನಮ್ ರೈತರು ಎಲ್ಲೆಲ್ಲಿ ಕೃಷಿ ಮೇಳಗಳಾಗ್ತಾವ, ಕೃಷಿ ಮೇಳಕ್ಕೆ ಹೋಗ್ಬೇಕು, ಅಲ್ಲಿ ನೋಡ್ಬೇಕು, ಅಲ್ಲಿ ಏನೇನು ವಿಚಾರಗಳಿರ್ತಾವ ತಿಳ್ಕೋಬೇಕು. ತಜ್ಞರ